ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಇದೀಗ ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 6:51. ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿತ ನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿತ ನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ. ಮಾಕಾಪುರ ಗ್ರಾಮದ ಪ್ರಗತಿಪರ ರೈತರಾದ ಭೀಮನಗೌಡ ಪಾಟೀಲ್ ಅವರ ಕೃಷಿ ಅನುಭವಗಳನ್ನು, ನಂತರ ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯದ ಸಚಿವರಾದ ಶ್ರೀ ನರೇಂದ್ರ ಸಿಂಗ್ ತೋಮರ್ ಅವರು ಇಸ್ರೇಲ್ಗೆ ಕೃಷಿ ಅಧ್ಯಯನ ಪ್ರವಾಸ ಕೈಗೊಂಡಿರುವ ಕುರಿತು ಮಾತುಕತೆಯನ್ನು ಆಲಿಸಲಿದ್ದೀರಿ. ಭಾಗವಹಿಸಲಿದ್ದಾರೆ ಅಮರೇಶ್ ಆಸಿಹಾಳ್ ಮತ್ತು ವಿಜಿ ಭಾವಲತಿ. ನಂತರ ಪೇಟೆ ದಾಣೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಇನ್ನು ಕೊನೆಯಲ್ಲಿ ಕುಷ್ಟಗಿಯ ಶರಣಪ್ಪ ವಡಿಗೇರಿ ಅವರಿಂದ ಕೃಷಿ ಗೀತೆಗಳನ್ನು ಆಲಿಸಲಿದ್ದೀರಿ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಮೊದಲಿಗೆ ಕೇಳೋಣ ಮಾಕಾಪುರ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ಭೀಮನಗೌಡ ಪಾಟೀಲ್ ಅವರ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಲಿಂಗಸೂರು ತಾಲೂಕು ಮಾಕಾಪುರ ಗ್ರಾಮದ ಭೀಮನಗೌಡ ಪಾಟೀಲ್ ಅಂತೇಳಿ. ಇವರು ಪ್ರಗತಿಪರ ರೈತರು ಮತ್ತು ಆಹಾರ ಉತ್ಪಾದಕರ ಸಹಕಾರಿ ಸಂಘ, ಏನು ನಮ್ಮ ಬಳ್ಳಾರಿ ಮತ್ತು ರಾಯಚೂರು ಹೊಸಪೇಟೆ ಕೊಪ್ಪಳ ಒಂದು ಒಕ್ಕೂಟ ಇದೆ. ಈ ಒಕ್ಕೂಟದ ನಿರ್ದೇಶಕರಾಗಿ ಸಹ ಅವರು ಕೆಲಸ ಮಾಡ್ತಾ ಇದ್ದಾರೆ. ಪ್ರಗತಿಪರ ರೈತರು ಸುಮಾರು ವರ್ಷದಿಂದ ಅವರು ಬೀಜೋತ್ಪಾದನೆ ಮತ್ತು ತೊಗರಿ ಬೇಸಾಯ ಹೀಗೆ ಹಲವಾರು ಒಂದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭೀಮನಗೌಡ ಪಾಟೀಲ್ ಮಾಕಾಪುರ ಅವರು ಇವತ್ತಿನ ನಮ್ಮ ರೈತರೊಂದಿಗೆ ಅವರ ಕೃಷಿ ಅನುಭವಗಳನ್ನ ಹಂಚ್ಕೋತಾ ಇದ್ದಾರೆ. ನಮಸ್ಕಾರ ಭೀಮನಗೌಡ ಪಾಟೀಲ್ ರೀ. ನಮಸ್ಕಾರ ಸರ್. ನಮಸ್ಕಾರ. ತಾವು ಸುಮಾರು ವರ್ಷದಿಂದ ಕೃಷಿಯನ್ನ ಮಾಡ್ತಾ ಇದ್ದೀರಿ, ಜೊತೆಗೆ ಸತತವಾಗಿ ಈ ಬೀಜೋತ್ಪಾದನೆ ವಿಶೇಷವಾಗಿ ಕಡಲೆ ಮತ್ತು ಹಿಂಗಾರು ಜೋಳದ ಬೀಜೋತ್ಪಾದನೆಯಲ್ಲಿ ತೊಡಗಿದ್ದೀರಿ. ಇತ್ತೀಚೆಗೆ ತೊಗರಿ ಸಹ ಸುಮಾರು ವರ್ಷದಿಂದ ತೊಗರಿ ಬೇಸಾಯ ಮಾಡ್ತಿದ್ದೀರಿ, ಏನ್ ಅನಿಸುತ್ತೆ ನಿಮಗೆ ತೊಗರಿ ಬೇಸಾಯ ಬಹಳ ಸರಳ ಬೇಸಾಯ ಅಂತ ಅನಿಸ್ತದೆ? ಹೇಗೆ ಇತ್ತೀಚೆಗೆ ಬಹಳಷ್ಟು ಬದಲಾವಣೆ ಆಗಿದೆ ಅದರಲ್ಲಿ? ಹೌದು ಸರ್, ಈಗ ಬಹಳ ಬದಲಾವಣೆ ಆಗ್ಯಾವ್ರಿ. ಸರಳ ಅನ್ನೋದಕ್ಕೆ ಇನ್ನೊಂದು ಕಾರಣ ಇತ್ತು ಸರ್, ನಮ್ದು ರೈತರು ಎಲ್ಲ ಕೂಲಾಸಿಗಳು ಏನಿಲ್ಲಿದ್ದೆ, ಈಗ ಇದರಿಂದ ಹೆಂಗಾಗೈತ್ರಿ, ಇದು ಒಂದ್ ನಮ್ಮನಿ ನೀರಾವರಿ ನೆಲ್ಲ ಹಂಗ ಐತ್ರಿ ನಮ್ಗೆ ತೊಗರಿ ಅಂದ್ರೆ ಒಣ ಬೇಸಾಯದ ರೈತರಿಗೆ. ಒಣ ಬೇಸಾಯದ ರೈತರಿಗೆ ನೆಲ್ಲು ನೆಲ್ಲು ನೀರಾವರಿ ನೆಲ್ಲ ಇದ್ದಂಗೆ ಇದು ನೆಲ್ಲು. ಯಾಕಂದ್ರೆ ಸರ್, ಫಸ್ಟ್ ಟ್ರಾಕ್ಟರ್ಲೆ ನಾವೆಲ್ಲ ಹೊಲ ತಯಾರು ಮಾಡ್ತೀವ್ರಿ. ಈಗ ಸ್ವಲ್ಪ ಕಸ ಗಸಿ ಇದ್ರೆ ಎರಡು ಮಡಿಕೆ ಹೊಡ್ಕಂತೀವ್ರಿ, ಸ್ವಲ್ಪ ಕಸ ಕಮ್ಮಿ ಇದ್ರೆ ಬಲರಾಮ್ ಅಂತ ಬರ್ತೀವಿ ಐದರದ್ದು ಹೊಡೆದು ರೆಡಿ ಮಾಡಿ ಮತ್ತೆ ಅಲ್ಲಿಂದ ಈ ಬೇಸಿಗೆಯಾಗ ಬೋದ್ ಅಂತ ಮಾಡ್ತೀವ್ರಿ ಸರ್, ನೀರಿಗೆ ಅಡ್ಡವಾಗಿ ಏರ್ ಮಡಿಗಳನ್ನ ನೀರಿಗೆ ಅಡ್ಡವಾಗಿ ಮಡಿಗಳನ್ನು ಮಾಡ್ಕೊಂಡು ಮತ್ತೆ ಅದನ್ನ ಜೊತೆ ಬೋದ್ ಮಾಡ್ಕೊಂಡು ಅದ ಇದ್ರಿ ಬಲರಾಮ್ಲಿಂದನ. ಬಲರಾಮ್ ಅಂದ್ರೆ ಹೆಂಗ್ರಿ, ಬೋದ್ ಮಾಡ್ದಂಗ್ ಮಾಡ್ತಿರೋದು. ಹೌದೌದು, ಅದಕ್ಕೆ ನೀರಿಗೆ ಅಡ್ಡ ಹೊಡಿತೀರಿ, ಮತ್ತೆ ಅದನ್ನ ಒಂದು 3 ಫೀಟ್ಗೆ 4 ಫೀಟ್ಗೆ ಹೊಲ ನೋಡ್ರಿ ಅಡ್ಡ ಹೊಡೆದು ಮಡಿ ಟೈಪ್ ಮಾಡ್ಕೊಂತೀರಿ ಅದನ್ನ. ಅದ್ ಏನ್ ಮೇನ್ ರೀ ಅಂತಂದ್ರೆ, ಬ್ಯಾಸಿಗೆ ಟೈಮ್ನಾಗ ಎಂತ ಮಳಿ ಬಂದ್ರು ನಮ್ಗೆ ನೀರು ಹೊರಟ ಹೋಗ್ಬಾರ್ದು ಅಂದ್ರೆ ಸಂಪೂರ್ಣ ನೀರು ಭೂಮಿಯಲ್ಲಿ ಹಿಂಗ್ ಬಿಡದತ್ತ. ಅದೇ ನಮ್ದು ಮೇನ್ ಗುರಿ, ಮತ್ತು ಮಣ್ಣನ್ನು ಸವಕಳಿ ಆಗ್ಬಾರ್ದು. ಸವಕಳಿ ಆಗೋದಿಲ್ಲ, ಹೌದೌದು, ಒಳ್ಳೆ ವಿಚಾರ. ಆಮೇಲೆ ಸರ, ಈಗೆಲ್ಲ ಬಂದಿಂದ ಮತ್ತೆ ಸ್ವಲ್ಪ ಕಸ ಗಿಸ ನಾಟಿಂದ ಕುಂಟಿ ಹೊಡೆದು ಟ್ರಾಕ್ಟರ್ಲೇ ಬಿತ್ತರ್ ಸರ್, ನಾನು ಸಾಲಿನ ಸಾಲಿಗೆ 4.5 ಫೀಟ್ ಸರ್, ದೊಡ್ಡ ನಮ್ಮ ರೈತರು ಈಗ 18 ಇಂಚಿನ ಸಾಲ ಇರ್ತಾವಲ್ಲ ಸರ್, 2 ಸಾಲು ಅದ್ರ ಗ್ಯಾಪ್ ಮಾಡ್ತೀವಿ, 2 ಸಾಲ ಗ್ಯಾಪ್ ಮಾಡಿದಾಗ 3 ಬೀದಿಗಳು ಗ್ಯಾಪ್ ಹಾಕೋ ಸರ್, 1.5, 1.5, 1.5 ಸಾಲಿಂದ ಸಾಲಿ 4.5 ಫೀಟ್ ಆಗುತ್ತೆ ಸರ್, ಅದು ಸಾಲಿಂದ ಸಾಲಿ 4.5 ಫೀಟ್ ಬೀಳುತ್ತೆ. ಆ ರೀತಿ ನಾವು ಈ ಆಟೋಮೆಟಿಕ್ ಕೂರ್ಗಿತ್ತಲ್ ಸರ್, ಅದ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತೀವಿ ನಾವು, ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅದನ್ನ ತೊಗರಿ ಈ ಸದ್ಯ ಮೊದ್ಲು ಏನಾಗಿತ್ತು ಗುಳ್ಳಾಳು ಓಲ್ಡ್ ತಳಿ ಇತ್ತು ಸರ್, ಅದು ಹೌದು, ಅದರಿಂದ ಮೊದಲಿಂದ ಮಡ್ಕೊಂತ ಮಡ್ಕೊಂತ ಬಂದು ಈಗ ಅದ ಏನಾಗಿತ್ತು ಈ ಸಲ ಮಳೆ ಜಾಸ್ತಿ ಅದಕ್ಕೆ ಭಯಂಕರ ಇದು ಬಂತು ಸರ್, ಸಿಡಿರೋಗ ಪ್ಲಸ್ ಆಮೇಲೆ ಗೊಡ್ಡು ರೋಗ ಅಂದ್ರೆ ಎಲಿ ಭಯಂಕರ ಆಗಿ ಒಂದ್ ನಮೂನಿ ಕಾಯಿಗಳಾರ್ದ ನಿಂತ್ಬಿಡೋದು ಗಂಜೆಗಿಡ ಅಂತೀವಲ್ಲ ಇದು ಕಳ್ಕೊಂಡ್ರಿ ಸರ್ ಗುಳ್ಳಾಳಿಗೆ. ಆಮೇಲೆ ಈಗ TSR ಅಂತ ಒಂದ್ ಐತೆ ಸರ್, 3 ಅಂತ TS3R ಅಂತೇಳಿ ಬಂದಿದೆ, ಅದು ಹಾಕ್ತಾ ಇದ್ದಾರೆ ರೈತರೆಲ್ಲ ಈಗ. ರೈತರ ಅದಕ್ಕೆ ಪಿಂಕನ್ ಅಂತಾರೆ ಸರ್. ನಮ್ದೊಂದು ಹೊಸದೊಂದ್ ತಳಿ ದಾನಿ ಸರ್ ಕೊಟ್ಟು ತಂದ್ಬಿಟ್ರು, GRG 811 ಅಂತ. GRG 811 ಅದು ಏನ್ ಸರ್, ಅದು ಸ್ವಲ್ಪ ಎತ್ತರ ಬೆಳೀತೈತ್ರಿ, ದೊಡ್ಡ ಗಿಡ ಹಾಕತ್ತೆ, ಅದಕ್ಕೆ ಮೇನ್ ಅಂದ್ರೆ ಮಳೆ ಬೇಕು ಸರ್, ಅದಕ್ಕೆ ಜಾಸ್ತಿ ನೀರ್ ಬೇಕು ಸ್ವಲ್ಪ ಬೇಕ್ರಿ. ಅದರಂದಾಗಿ ಅದು ಅದು ಸ್ವಲ್ಪ ಹಾಕಿದ್ರಿ, TSR ಹಾಕಿದ್ರಿ, ನಿಮ್ಗೆ TSR ನ ಚಲೋ ಕಾಣ್ತೀರಿ ಸರ್. TS3R ತಮಗೆ ಒಳ್ಳೇದು ಅನಿಸ್ತಾ ಇದೆ ತಳಿ, ಅದನ್ನ ನಾವು ಹೇಳಕ್ ಬಯಸ್ತೀವ್ರಿ. GRG ಅದು ಬ್ಯಾಡ್ರಿ, ಯಾಕಂದ್ರೆ ಅದ್ ಮಳೆ ಆಗಲ್ಲ ಅಂದ್ರೆ ಬಹಳ ಒಟ್ಟ ಒಂದು ಕಾಪನ ಆಗಲ್ರಿ, ಒಳ್ಳೆ ಬಹಳ ಇದಾಗುತ್ತಾ, ಬಹಳ ಲೇಟ್ ಅದು. ಅಂದ್ರೆ ನಿಮ್ಮ ವಿಚಾರದಲ್ಲಿ ರೈತರು TS3R ತಳಿ ತೊಗರಿಯನ್ನ ಹಾಕೋದು ಒಳ್ಳೇದಂತೀರಿ? ನಮ್ ಲೆಕ್ಕ ರೀ ಸರ್. ಈಗ ನಿಮ್ಮ ಭಾಗದಲ್ಲಿ ತೊಗರಿ ಕ್ಷೇತ್ರ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗತ್ತಂದ್ರೆ ಹೇಗೆ? ಹೌದೌದು ಸರ್, ಹೌದು. ಹೇಗೆ ನೀವು ಬಿತ್ತನೆ ಮಾಡುದ ಅಂತಂದ್ರೆ, ಯಾವ ಒಂದು ತಿಂಗಳಲ್ಲಿ ಪ್ರಾರಂಭ ಮಾಡ್ತೀರಿ ಬಿತ್ತನೆಯನ್ನ? ನಾವು ಈ ಮಳಿ ಲೆಕ್ಕದಾಗ ಅಂದ್ರ ರೋಹಿಣಿ ಮಳಿ ರೀ ಸರ್, ಮುರುಘೇಶ್ವರ ಮಳಿ. ರೋಹಿಣಿ ಮಿರುಗ ಕಲಿಯೋದ್ರಾಗ ಬಿತ್ತಬೇಕ್ರಿ, June 3 ಚಲವಾಗಿ ಇದು ಮುರುಘೇಶ್ವರ 8 ಕಲ್ತಿದ್ರಿ. ರೋಹಿಣಿಯಾಗ ಲಾಸ್ಟ್ ಪಾದದಾಗ ಬಿತ್ತೋದು ಚಲೋ ಅಂತ ನನ್ನ ಲೆಕ್ಕ. ಜೂನ್ ತಿಂಗಳು ಕೊನೆಯ ಬಹಳ ಅಂದ್ರೆ ಕೊನೆ ವಾರ ಒಳ್ಳೆ ಟೈಮ್ ಸರ್ ಅದು. ಈಗ ತೊಗರಿ ಸುಮಾರು ತಾವು ಎಷ್ಟು ವರ್ಷದ ಅನುಭವ ನಿಮಗೆ ತೊಗರಿ ಬೇಸಾಯದ್ದು? ತೊಗರಿ ವರ್ಷದಿಂದ ಆಗಲಿದೆ 8 ಸರ್. ಈಗ ಅಲ್ಲಿಗೆ 8 ಆತು. ಈ ತೊಗರಿ ಬೆಳೆಗೆ ಶಿಫ್ಟ್ ಆಗಕ್ಕಿಂತ ಮುಂಚೆ ಏನ್ ಬೆಳೀತಾ ಇರ್ತಾವ ಮುಂಗಾರು ಹಂಗಾಮ್ನಲ್ಲಿ? ಮುಂಗಾರು ಹಂಗಾಮ್ದಾಗ ಫಸ್ಟ್ ನಾವು ಸೂರ್ಯಪಾನ ಇವನ್ನ ಹಾಕೆಂತಿದ್ರೆ, ಆಮೇಲೆ ಹೆಸರು, ಆಮೇಲೆ ಇದ್ರಿ ಎಳ್ಳು, ಅದ ಇನ್ನೊಂದ್ ಏನಾದ್ರೆ ಅದು ಹೆಸರು. ಇಲ್ಲೆಲ್ಲ ಚಿಗರಿ ಜಾಸ್ತಿ ಆಗ್ಬಿಟ್ಟು ಸರ್, ಇಲ್ಲಿ ಚಿಗರಿ ಅವಳಿ ಜಾಸ್ತಿ ಆದಾಗ್ಲಿಂದ ಈ ತೊಗರಿ ಬಂದಿರಿ. ತೊಗರಿ ಏನಾಯ್ತ್ರಿ, ಸೊಪ್ಪು ಚಿಗರಿ ಕಡದ್ರು ಆಮೇಲೆ ಅದು ಚಿಗಿತೈತೆ, ಇದನ್ ಮಾಡ್ತೈತೆ, ಒಂದೇದು ಏರಿಯಾನ ಫಲ್ ಬಹಳ ಆಗತ್ರಿ ಈಗ, ಹಂಗಾಗಿ ಅದು ಚಿಗರಿ ಕಾಟ ಸ್ವಲ್ಪ ಕಮ್ಮಿ ಆಗ್ತೀವಿ ನಮ್ಗೆ. ಈಗ ಬಿತ್ತನೆ ಮಾಡ್ಬೇಕಾದ್ರೆ ಜೂನ್ ಮತ್ತು ಜೂನ್ ಕೊನೆಯ ವಾರದೊಳಗ ಬಿತ್ತನೆಯನ್ನ ಮಾಡ್ತೀರಿ. ಹೇಗೆ ತಾವು ಹೇಳಿದಾಗೆ TS3R ತಳಿಯನ್ನ ಬಳಸ್ತಾ ಇದ್ದೀರಿ, ಬಿತ್ತುವಾಗ ಏನಾದ್ರೂ ತಾವು ಗೊಬ್ಬರಗಳ ಉಪಯೋಗ ಮಾಡ್ತೀರ ಹೇಗೆ? ಮೊದಲ ಗೊಬ್ಬರ ಹಾಕಿ ನೋಡಿದ್ರಿ, ಸರ್ಕಾರಿ ಗೊಬ್ಬರ ಅದ್ರಾಗ ಗೊಬ್ಬರ ಪ್ಲಸ್ ಬೀಜ ಅಂತ ಇರ್ತಲ್ರಿ. ಹೌದು, ಬೀಜ ಮತ್ತು ಗೊಬ್ಬರ ಬಿತ್ತು ಏಕಕಾಲಕ್ಕೆ ಬಿತ್ತಕ್ಕಂತ ಕೂರಿಗೆ ಇರ್ತಲ್ರಿ, ಅದರಿಂದ ನಮ್ಗೆ ಸ್ವಲ್ಪ ಅದು ಇಫೆಕ್ಟಿವ್ ಆತ್ರ ಅದು. ಯಾಕಂದ್ರೆ ಅದು ಬೀಜ ಗೊಬ್ಬರ ಏಕಕಾಲಕ್ಕೆ ಬೆಳಕತ್ತು ಬಿಡ್ತೀರಿ ಬೀಜದ ಮ್ಯಾಗ, ಅದು ನಾಟಿ ಪ್ರಮಾಣ ಕಡಿಮೆ ಆಗ್ತದೆ. ಅದರಿಂದ ಏನ್ ಮಾಡಕತ್ತೀವ್ರಿ ನಾವು, ಈಗ ಬರೀ ಬೀಜ ಅಷ್ಟೇ ಬಿತ್ತಿ ಒಂದ್ ತಿಂಗಳೊಳಗ ಎಡಿ ಅಂತ ಹೊಡಿತೀವಿ ನೋಡ್ರಿ ನಾವು. ಅದ ಎಡೆ ಕೊಡಕತ್ತೀವ್ರಿ ಗೊಬ್ಬರನ, ಸರ್ಕಾರಿ ಗೊಬ್ಬರನ. ಎಡಿ ಹೊಡಿಯುವಾಗ ಸರ್ಕಾರಿ ಗೊಬ್ಬರ ಕೊಡ್ತೀರಿ ಒಂದ್ ತಿಂಗಳ ಆದ್ಮೇಲೆ ಹೇಗೆ? ಒಂದ್ ತಿಂಗಳ ಆದ್ಮೇಲೆ ಸರ್ ಸ್ವಲ್ಪ ಎತ್ತರ ಆಗುತ್ತೆ, ಎಡಿ ಹೊಡಕ್ ಬರುತ್ತೆ ಅವಾಗ. ಅದು ಅದ್ರಾಗ ಬೀಜ ಗೊಬ್ಬರ ಕೊಡುವಂತ ಒಂದು ಮಡ್ಕೆಂದ್ರಿ ಈಗ ನಾವು. ಈಗ ಅದೇ ಮೇನ್ ರೀ ನಮಗೆ, ತೊಗರಿ ಬಿತ್ತದ ಯಾಕಂದ್ರಿ, ಬಿತ್ತದ ಎಡಿ ಹೊಡೆದ ನಾಳೆ ಮುಂದ ಏನ್ ಕಟಿಂಗ್ ಮಿಷನ್ ಬರ್ತ್ರಿ, ಕಟಿಂಗ್ ಮಾಡ್ಕೊಂಡು ಹೋಗ್ಬಿಡ್ತೈತೆ. ಈ ಕೂಲಾಳ ಸಮಸ್ಯೆನೆ ಬರಲ್ಲ ಇದ್ರೆ ಏನಿಲ್ಲ, ಬಾಳ ಸಾಲ್ನಲ್ಲಿ ಕಸವನ್ನ ಏನೋ ಒಂದ್ ಎರಡ್ ಅಳಚಿ ತಗಸ್ಬೇಕಷ್ಟೇ. ಅದನ್ನ ಏನ್ ಮಾಡಕ್ ಹಿಂದ್ ಎರಡ್ ಕುಂಟಿ ಹೊಡಕೈತಿ ಟ್ರ್ಯಾಕ್ಟರ್ ಇಲ್ಲ ಹೇಳಿ, ಅದು ಒತ್ತಗೊಡದಂತ ಮಾಡ್ತಾರ. ನಾಕ್ ಜನ ಹಿಂದ್ ಬರ್ತಾರ, ಅದು ಸಣ್ಣ ಕುಂಟಿ ತಗೊಂಡ್ ಒತ್ತಗೊಡ್ತಾರ್ರಿ. ಒತ್ತಗೊಡೋದಂದ್ರೆ ಗೊತ್ತಲ್ಲ ನಿಮ್ಗ, ಕಸ ಹಿಡ್ಕಂತ ಹೋಗ್ತಾರ ಸೈಡ್ಗೆ ಇದ್ರೊಳಗ ಸಾಲಿನೊಂದಿಗೆ. ಅದ್ರಿಂದ ಬಾಳ ಕಸ ಮುಚ್ಚಿನ ಹೋಗತ್ರಿ, ಆಮೇಲೆ ಅದು ಬಾಳ ಕಂಟ್ರೋಲ್ ಆಗಿಬಿಡುತ್ತೆ. ಕಂಟ್ರೋಲ್ ಆಗತ್ತೆ, ಏನು ಸಮಸ್ಯೆ ಇಲ್ಲ ತಮ್ಗೆ. ಈಗ ಸಮಸ್ಯೆ ಇಲ್ರಿ, ನಾವ್ ಏನ್ ಇದಕ್ಕೆ ಇವನು ಹೊಡೆಯಬೇಕಲ್ರಿ, ನಾವು ಕಳೆನಾಶಕನ ಬೇಕಾಗಿಲ್ಲ. ಹೇಗೆ ತೊಗರಿ ತಾವು ಬಹಳಷ್ಟು ಜನ ಮದಕಿಲ್ ಗುಲ್ಬರ್ಗ ಎಲ್ಲ ನೋಡ್ತಾ ಇದ್ದೀವಿ, ಇಲ್ಲ ಅದಕ್ಕೆ ಹಸಿರುಳ ಬಿತ್ತಂದ್ರೆ ಬಹಳ ಕಷ್ಟ ಆಗ್ಬಿಡತ್ತ, ಕಂಟ್ರೋಲ್ ಆಗದಲ್ಲ ಅಂತ ನಿಂತಿರ್ತಾರೆ. ಎಣ್ಣೆಗಿನ್ನೆ ಸಿಂಪರಣೆ ಮಾಡೋದು ಹೇಗ್ ಮಾಡ್ತಿರ್ತಾವ? ನಾವು ಎಣ್ಣೆ ಸಿಂಪರಣೆ ಮಾಡೋದಂದ್ರೆ ಸರ, ನಾವು ಸಣ್ಣಗೆ ಮೊದಲ ಸ್ವಲ್ಪ ಎತ್ತರಗತನ ಯಾವ ಸಣ್ಣ ಹೊಡೆಯಕ್ ಹೋಗಲ್ಲ, ಸ್ವಲ್ಪ ಜೀಡಿ ಗೀಡಿ ಬಂತಂದ್ರೆ ಪ್ರೊಟೋನಫಾಸ್ ಅಂತ ಹೊಡಿತೀವ್ರಿ. ಫಸ್ಟ್ 2 ml ಇದಕ್ಕೆ 1 liter, 1 liter ನೀರಿಗೆ 2 ml ಹಾಕ್ತೀವ್ರಿ ಅದನ್ನ ಪ್ರೊಫೆನಫಾಸ್. ಹೌದು ಪ್ರಥಮದಾಸ ಹೊಡೆದು ಆಮೇಲೆ ಏನ್ ಮಾಡ್ತೀವ್ರಿ, 40-50 ದಿವಸ ಒಳಗ ಅವಕ್ಕೆ ಕಟಿಂಗ್ ಮಾಡ್ತೀವ್ರಿ ಗಿಡನ. ಅಂದ್ರೆ ಏನು ಕುಡಿ ಚೂಟದು, ನೆತ್ತಿ ಚೂಟದ ಅಂತ ನೋಡ್ರಿ, ನೆತ್ತಿ ಚೂಟದು, ಕುಡಿ ಚೂಟದು, ನೆತ್ತಿ ಚೂಟದ ಅಂತ ಹೇಳ್ತಾರ. ನೆತ್ತಿ ಚೂಟದು ಅದು ಒಂದು ಮಿಷನ್ ಬಂದೈತ್ರಿ, ಒಂದ್ ಸಣ್ಣದು ಹಿಡ್ಕಂತ ಹೋಗ್ಬಿಟ್ರೆ ರಾತ್ರಿ ಬಹಳ ಈಸಿ ಆಗುತ್ತದ. ಹೇಗೆ ಅದರಿಂದ ನಿಮ್ಗೆ ಏನ್ ಅನ್ಸುತ್ತೆ ಕುಡಿ ಚೂಟದ್ರಿಂದ? ಕುಡಿ ಚೂಟದಿಂದ ಗಿಡಗಳು ಇವು ಸಾಲು 40 ft ಇರ್ತಾವ ಅಗಲ, ಯಾವ್ದ್ರಿಂದ ಗಿಡ ಅಡ್ಡಾಳಕವ, ಹೂವ ಜಾಸ್ತಿ ಇಡ್ತಾವ, ಕಾಪ್ ಜಾಸ್ತಿ ಬರ್ತತೆ. ದ್ವಿದಳ ಧಾನ್ಯ ಕುಡಿ ಚೂಟದ ಬಹಳ ಇಂಪಾರ್ಟೆಂಟ್ ಸರ್. ತೊಗರಿಯಲ್ಲಿ ನಿಮ್ಮಲ್ಲಿ ಎಲ್ಲಾ ರೈತರು ನಿಮ್ಮ ಕಡೆ ಎಲ್ಲಾರು ಕುಡಿ ಚೂಟ್ತಾರೆ? ಅದಂದ್ರೆ ನಮ್ಮ ನೋಡಿ ಈಗ ಮಾಡಕತ್ತಾರೆ, ನಾವ್ ಮನ್ ಮಿಷನ್ ತರಿಸಿದ್ವಿ ಎರಡು, ಏ ನಮ್ದು ಸುಬ್ರಹ್ಮಣ್ಯ ತಡ್ರಿ ಗೌಡ್ರ ಅಂತಂದ್ ಮಾಡಾರ್ರಿ. ಅವ್ ಅನುಕೂಲ ಬಾಳ ಚಲೋ ಆಗೈತೆ, ಈ ಸಲ ಹಂಗ ಮಾಡ್ಬೇಕ್ರಿ ಅಂತ ಅನ್ನಕತ್ತಾರ. ಈಗ ಸಾಲಿನಿಂದ ಸಾಲಿಗೆ 4 ft ಇರುತ್ತಲ್ಲ, ನಡು ಏನಾದ್ರೂ ಬೆಳೆಗಳನ್ನ ಮತ್ ಬೇರೆ ಅಂತರ ಬೆಳೆ ಏನಾದ್ರು ಹಾಕೋತೀರ ಹೇಗೆ? ನಾವ್ ಹಾಕಂಗಲ್ರಿ, ಈ ಸಣ್ಣ ರೈತರು ಇರ್ತಾರ ನೋಡ್ರಿ, ಸ್ವಲ್ಪ ಭೂಮಿ ಇದ್ದಾರ, ಅವರು ಎಳ್ಳು ತಿಂಗಳೆಸರು ಇಂತ ಹಾಕ್ಯಂತಾರ್ರಿ. ನಮ್ದು ಏನಾಕತ್ರಿ ಎಲ್ಲ ಒಂದ್ ಹಾಕ್ಯಂತ ಕುಂತ್ರ ಮತ್ ಕಸ ಜಾಸ್ತಿ ಆಗಿ ಬಹಳ ಇದಾಗುತ್ತಂತ ನಾವು ಮಾಡಂಗಿಲ್ಲ, ಮಾಡೋದಲ್ಲ. ಸಾಮಾನ್ಯವಾಗಿ TS3R ಮತ್ತು ಇದು JRG ಅಂತ ತಳಿ ಹೇಳಿದಿರಲ್ಲ ತಾವು, ಇದರಲ್ಲಿ ಏನಾದ್ರು ಅವಧಿ ಜಾಸ್ತಿ ಇದೆಯಾ? ಹೇಗೆ TS3R ಬೇಗ ಬರತ್ತಂತೀರೋ, JRG ಅದು ಬೇಗ ಬರತ್ತಂತೀರ? TS3R ದೊಡ್ಡ ಬರ್ತಿರ, ಇದು ಬೇಗ ಬರ್ತದ? ಬೇಗ ಬರ್ತದ, ಇದು ಸ್ವಲ್ಪ ಲೇಟ್ ಆಗುತ್ತೆ, ಒಂದ್ 20 ದಿವಸ ಲೇಟ್ ಆಗತ್ತೆ, ಬಹಳ ಲೇಟ್ ಆಗುತ್ತೆ. ಈ ಎರಡು ತಳಿ ಹಾಕಿದ್ರಲ್ಲ ಇಳುವರಿ ಏನ್ ಅನ್ಸ್ ನಿಮ್ಗೆ, ಯಾವ್ದು ಎಟ್ಟೆಟ್ ಬಂತು ಇಳುವರಿ? TS3R ನ ಚಲೋ ಬಂತ ಸರ್, ಅದೊಂದ್ 5-6 ಬಂತ್ರೆ ಎಕರೆಗೆ, ಎಕರೆಗೆ ಇದೊಂದ್ 4-5 ಬಂತ್ರಿ. ನಾಲ್ಕೈದು. ಹೇಗೆ ಕಳೆನಾಶಕಗಳನ್ನ ಸಿಂಪರಣೆ ಮಾಡೋದಿಲ್ಲ ತಾವು, ಮತ್ತು ಕೀಟನಾಶಕ ಏನಾದ್ರೂ ಹಸಿರು ಹುಳಿನ ಕಾಟ ಜಾಸ್ತಿ ಬಂತ ಈ ಸಲ ಹೇಗೆ? ಸ್ವಲ್ಪ ಜಾಸ್ತಿ ಬಂತ್ರಿ, ಮಳೆನೇ ಜಾಸ್ತಿ ಆಯ್ತಲ್ಲ ಸರ್ ಬಂತ್ರಿ. ಅವಾಗ ನಾವ್ ಏನ್ ಮಾಡಿದ್ರಿ, ಎಂಪ್ಲಿಗೊ ಅಂತ 100 liter ನೀರಿಗೆ 40 ml ಹಾಕಿದ್ರಿ. ಇದು ಏನ್ ಮಾಡ್ತೈತ್ರಿ, ಈ ಕಿಡಿನೇ ತಿಂತ ನಾಶಕತೆ, ಆಮೇಲೆ ಜಿಗಿ ಅಂತ ಬರ್ತೀರಿ ಇದಕ್ಕ ತೊಗರಿಗೆ, ಜಿಗಿನೂ ನಾಶ ಆಗುತ್ತೆ ಇದಕ್ಕ. ಅದ್ರ ಎಣ್ಣೆ ಸ್ಪ್ರೇ ತಗೊಂಡ್ರಿ ಎಂಪ್ಲಿಗೊ. ಅಂದ್ರೆ ಟೋಟಲ್ ಆಗಿ ತೊಗರಿ ಬರೋದ್ರಾಗ ಎಷ್ಟು ಸಿಂಪರಣೆ ಆಯ್ತು ನಿಮ್ದು? ನಮ್ದು 3 ತಗೊಂಡ್ಬಿಟ್ಟಿವ್ರಿ ನಾವು, ಫಸ್ಟ್ ಪ್ರೊಫೆನಫಾಸ್, ಆಮೇಲೆ ಎಂಪ್ಲಿಗೊ, ಆಮೇಲೆ ಲಾಸ್ಟ್ ಕೊಕೊರಜನ್ ಹೊಡೆದ್ಬಿಟ್ಟಿವಿ. ಹೇಗೆ ಸಿಂಪರಣೆ ಈಗ ನೋಡ್ರಿ, 20 ಎಕರೆ 30 ಎಕರೆ ತೊಗರಿದ್ದಾಗ ಹೇಗ್ ಮಾಡ್ತೀರಿ ಸಿಂಪರಣೆ? ಟ್ರ್ಯಾಕ್ಟರ್ಲೆ ಮಾಡಿವ್ರಿ, ಈಗ ಅದೊಂದು ಮಿಷನ್ ತಂದಿವ್ರಿ, ಟ್ರ್ಯಾಕ್ಟರ್ಲೆ ಸ್ಪ್ರೇ ಮಾಡೋದು, ಈಗ ಬಹಳ ಅನುಕೂಲ ಆಗೈತ್ರಿ ಬಹಳ. ಎಷ್ಟು ಎಕರೆ ಕವರ್ ಆಗತ್ತ ಒಂದ್ ದಿವಸದಲ್ಲಿ? ಅಷ್ಟು 40 ಎಕರೆ ಹೊಡಿತೀವಿ ಒಂದಿಂದ. 1-40 ಎಕರೆ ಆರಾಮ್ ಹೊಡಿಬಹುದು. ಓ, ಅಂದ್ರೆ ಬಹಳ ಈಸಿ ಮಾಡ್ಕೊಂಡ್ಬಿಟ್ರಿ ಎಲ್ಲ. ಸಾಕ್ರಿ ಡ್ರೈವರ್ ಅಪ್ಪನ ಹೋದ್ರೆ ಹೋದ್ರೆ ಸಾಕು, ಅದು ತಾನ ನೀರ್ ಜಕ್ಕಂತೈತೆ. ಅಲ್ಲಿ ಮಗ್ಗಲ ಕೃಷಿ ಹೊಂಡ ಅಂತ ಮಾಡಿವಿ, ಅದ್ರ ಪೈಪ್ ಹಾಕೊಂಡ್ಬಿಟ್ರೆ ಅದ್ ನೀರ್ ಜಕ್ಕಂಬಿಡ್ತೈತೆ. ಆಮೇಲೆ ಅದು 500 liter ಕ್ಯಾನ್ ಇರ್ತೈತೆ, ಅದಕ್ಕೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕೊಂಡ್ಬಿಡ್ತಾನೆ. ಓ, ಅದು ತಾನ ಹೊಡ್ಕೊಂಡ್ ಬಂದ್ಬಿಡ್ತಾನ್ರಿ, ಒಬ್ಬನ ಹೊಡಿಬಹುದು ಅದನ್ನ. ಒಬ್ಬನೇ ಹೊಡಿಬ ಮಂದ್ ಬೇಕಾಗಿಲ್ಲ, ಈಗ ಅಷ್ಟು ಈಸಿ ಆಗ್ಬಿಟ್ಟಿದೆ. ಬಹಳ ಬಹಳ ಈಸಿ ಆಗೈತ್ರಿ, ಒಟ್ಟ ಇದು ನೀರಾವರಿ ನೆಲ್ ಅಂತ ನಮ್ಗ ತೊಗರಿ ನಿಮಗೆ ಒಂಥರ ನೀರಾವರಿ ನೆಲ್ ಇದ್ದಂಗ ಅದು. ಈಗ ಅದೇ ಟೈಪ್ ಹುಡ್ರಿ ಸರ್. ಎಷ್ಟು ಈಗ ಒಂದ್ ಎಕರೆ ತೊಗರಿ ಬೇಸಾಯಕ್ಕೆ ಅಂದಾಜು ಬೀಜ ಗೊಬ್ಬರ ಮತ್ತು ಎಣ್ಣೆ ಎಲ್ಲಾ ಸೇರಿದ್ರೆ ಎಷ್ಟು ಖರ್ಚು ಬರುತ್ತೆ ನಿಮ್ದು, ಎಷ್ಟು ಬಂತಂತ ನೀವು? ಅದು ನೋಡ್ರಿ, ಒಂದು ಬೀಜಕ್ಕ ಒಂದ್ ಮಲ್ಲಾಗ ಅವ್ರು 100 rupees ಒಂದ್ ಕೆಜಿ ಕೊಟ್ರೆ, 4-5 kg, ಆಮೇಲೆ ಎಣ್ಣೆ ಒಂದ್ 15,000 ಬಂತು ಬಿಡ್ರಿ. ಅದು 15,000. ಹೇಗೆ ತೊಗರಿ ರಾಶಿ ಮಾಡೋದ್ರೆ ಹೇಗ್ ಮಾಡ್ತೀರಿ ಮತ್ತೆ? ಅದ್ರಿ, ಅದು ಒಂದು ಎಕರೆಕ 1,100 rupees ತಗೊಂತಾನ್ರಿ ಕಟಿಂಗ್ ಮಾಡಕ. ಅಂದ್ರೆ ಏನು ಕಟಿಂಗ್ ಅಂದ್ರೆ ಹಾರ್ವೆಸ್ಟರ್ ಬಂದ್ಬಿಟ್ಟವ ಈಗ? ಬಂದ್ಬಿಟ್ಟವ್ರಿ, ಅದ ಕಟಿಂಗ್ ಮಾಡ್ತೈತೆ, ಟ್ರ್ಯಾಕ್ಟರ್ ಹಾಕ್ಬಿಡ್ತೈತೆ. ನಾವು ಹೋಗಿ ಅಲ್ಲಿ ಒಂದ್ ಎಲ್ಲರೂ ಹಾಕ್ತಿವಿ, ಹಿಂದಗಡೆ ಒಂದ್ 2-3 ದಿನ ಒಣಗಿಸಿಕೊಂಡು ತೂರ್ಕೊಂಡು ಸ್ಟಾರ್ಟ್ ಮಾಡ್ಬಿಡ್ತೀವಿ. ರೇಟ್ ಬಂದಾಗ ಕೊಡೋದು. ಮತ್ತೆ ತೊಗರಿ ಕಟ್ಟಿಗೆ ಅದು ಎಲ್ಲ ಹೇಗೆ ಭೂಮಿಯಲ್ಲಿ ಅದನ್ನ ಏನ್ ಮಾಡ್ತೀರಿ? ಉಳಿತದಲ್ಲ ಎಲ್ಲ ಕಟಿಂಗ್ ಆದ್ಮೇಲೆ ಏನ್ ಮಾಡ್ತಾರೆ, ರೂಟೋವೇಟರ್ ಹೊಡೆ ಹಚ್ಚಿಬಿಟ್ಟಿದ್ರು ಈಗ. ಓಹೋ, ಅದು ಬಹಳ ಅನುಕೂಲ ಆಗಿದೆ. 2 ಸಲ ರೂಟೋವೇಟರ್ ಹೊಡಿದ್ವಿ, ಅದು ಒಳಗ ಹೋಗ್ಬಿಡ್ತೀರಿ. ಮೊದ್ಲ ಬೆಂಕಿ ಹಚ್ಚೋದನ್ನ ಮಾಡ್ತಿದ್ವಿ, ಈಗ ಅದು ಭಾರಿ ಅನುಕೂಲ ಆಗತ್ರಿ. ಆಮೇಲೆ ಇದು ಎಲ್ಲಿ ಇದು ಬಂದ್ರೆ ಅದೊಂದ್ ನಮ್ನಿ ಗೊಬ್ಬರನ ಅದಂಗೆ ಐತಿ. ರೋಟವೇಟರ್ ಹೊಡೆದ್ ಬಿಟ್ರೆ ಪುಡಿ ಪುಡಿಯಾಗಿ ಅಲ್ಲಿ ಮಣ್ಣಲ್ಲಿ ಮಿಕ್ಸ್ ಆಗಿಬಿಡ್ತದಲ್ಲ. ಮಣ್ಣಲ್ಲಿ ಮಿಕ್ಸ್ ಆಗಿಬಿಡ್ತದ್ರಿ. ಸ್ವಲ್ಪ ಅಡತರ ಮಾಡ್ತಿರ್ತದೆ, ಆದ್ರೆ ಏನ್ ಮಾಡಕ್ ಆಗಿಲ್ಲ. ಮುಂದನ ಒಂದ್ ಸ್ವಲ್ಪ ದಿನ ಕೊಳತು ಬಿಡ್ತು. ಅಂದ್ರೆ ನಿಮಗೆ ತೊಗರಿ ಬೇಸಾಯ ಬಹಳ ಸರಳವಾದಂತ ಬೇಸಾಯ ಬಿಟ್ಟಿದೆ ಈಗ, ಕೂಲಿ ಆಗಿನ ಸಮಸ್ಯೆ ಏನಿಲ್ಲ. ಆಮೇಲೆ ಈ ಸಲ ಏನ್ ಮಾಡಿವ್ರಿ, ಹೋದ ಸಲ ಎಲ್ಲ ತೊಗರಿ ಹಾಕಿದ್ವಲ್ರಿ, ಫಸ್ಟ್ ಬೆಳೆ ಸೂರ್ಯಪಾನ ಹಾಕ್ಬೇಕಂತ ಮಾಡಿವ್ ಸಲ. ಬೆಳೆ ಬದಲಾವಣೆ ಮಾಡ್ಬೇಕು ಸ್ವಲ್ಪ, ಅದರಿಂದ ಸ್ವಲ್ಪ ಅನುಕೂಲ ಆಗುತ್ತೆ. ಅನುಕೂಲ ಆಗತ್ತೆ, ಯಾಕಂದ್ರೆ ಪ್ರತಿ ವರ್ಷ ತೊಗರಿ ತೊಗರಿ ಅನುಕೂಲ ಮತ್ತೆ ರೋಗಗಳು ಜಾಸ್ತಿ ಆಗಿಬಿಡ್ತವೆ. ಹಂಗಾಗೈತ್ರಿ ಈ ಸಲ, ಹಂಗಾಗಿ ಎಲ್ಲರೂ ಸ್ವಲ್ಪ ಚೇಂಜ್ ಮಾಡಕತ್ತಾರ. ಹೇಗೆ ಗೌಡರ್ ತೊಗರಿ ಅದು ಹೇಗೆ ಮಾರಾಟದು ಈ ಸಲ, ಚೆನ್ನಾಗಿ ಧಾರಣೆ ಸಿಗ್ತದೆ ನಿಮ್ಗೆ ಹೇಗೆ? ನಾವು 1,300 ರೂಪಾಯಿ ಕೊಟ್ಟಿವ್ರಿ ನಾವು. ಮೊದಲ ಬರಲ್ರಿ, ಈಗ ಬಂದ್ರಿ, ಈಗ ಬಂದಿನ ಕೊಟ್ಟಿವ್ರಿ ರೇಟ್ ಏನ್ ಸಿಕ್ತರಿ. ಈ ಸಲ ಹೋದ ವರ್ಷ ಜಾಸ್ತಿ ಸಿಕ್ತರಿ, ಹೋದ ಸಾವಿರ ಸಿಕ್ತಿ. ಇಲ್ಲ ರೈಸ್ ಪೇಪರ್ ಕೇರ್ ಕೇಂದ್ರದಾಗ ಇದ್ರೂ ಅಲ್ಲಿನ ಒಂದ್ 1,300 ರೂಪಾಯಿ ಕೊಟ್ಟರು. ನಿಮಗೆ ಎಕರೆಗೆ 6 ಕ್ವಿಂಟಲ್ ಅಂದ್ರೆ ಒಂದ್ 40,000 ರೂಪಾಯಿ ಇನ್ಕಮ್ ಒಂದ್ ಎಕರೆಗೆ. ಆಗುತ್ತೆ ಸರ್. ಅದ್ರಲ್ಲಿ ಖರ್ಚು ಒಂದು 15,000 ಹೋಗತ್ತ? 15-15 ನಮ್ ದೊಡ್ಡ ರೈತರಿ 15-18 ಹೋಗತ್ತರಿ. ಎರಡನೇ ಬೆಳೆ ಏನು ತಕೊಳಕ್ ಆಗದಲ್ಲ ತೊಗರಿಯಲ್ಲಿ? ಇಲ್ಲ ಇಲ್ಲ, ಅದು ಒಂದ್ ವರ್ಷದ ಬೆಳೆ. ಅದು ವರ್ಷದ ಬೆಳೆ, ಯಾಕಂದ್ರೆ 180 ದಿವಸ ಹೋಗ್ಬಿಡತ್ತಲ್ಲ 6 ತಿಂಗಳ ಬೆಳೆ. ಹಿಂಗಾಗಿ ಏನು ತಕೊಳಕ್ ಆಗದಿಲ್ಲ. ಆಗಲ್ಲ, ಆದ್ರೆ ಗೊಬ್ಬರ ಹಾಕಿದಂಗ ಆಗುತ್ತೆ ನೋಡ್ರಿ, ಅದು ಇಂಪಾರ್ಟೆಂಟ್. ಭೂಮಿ ಫಲವತ್ತ ಆಗತ್ತೆ ಮತ್ತೆ ಅದು. ಫಲವತ್ತ ಪೂರಾ ನಾವು ಎಲ್ಲ ಬಲರ ಮಾಡೋದನ್ನ ಇಟ್ಟು ಬಿಟ್ಟಿವಿ ಈಗ ಭಾರಿ. ತೊಗರಿ ಬೀಜ ಹಿಂಭಾಗದಲ್ಲಿ ರೈತರು ಪ್ರತಿ ವರ್ಷನು ಖರೀದಿ ಮಾಡ್ಕೊಂಡ್ ಬರ್ತಾರ ಮಾರ್ಕೆಟ್ ಇಂದ? ಕೆಲವೊಂದು ತರ್ತಾರ್ರಿ, ಕೆಲವೊಂದ್ರು ಚಲೋ ತೆಗೆದಿಟ್ಟು ಮಾರ್ತಾರೆ, ತಮ್ಮ ಬೀಜ ತಾವನ ಬಿತ್ತಾರ. ಈ ನೀವು ಸಹ ತೊಗರಿಯನ್ನ ತಳಿ ಇರೋದ್ರಿಂದ ಒಳ್ಳೆ ಬೀಜಗಳನ್ನ ಹಿಡ್ಕೊಂಡು ಅದನ್ನ ಮಾರಾಟ ಮಾಡಬಹುದು, ಬೀಜಕ್ಕಾಗಿ ನೀವು ಇಟ್ಕೋಬಹುದು, ಆತರ ಮಾಡ್ತೀರಾ? ಆತರ ಮಾಡ್ತೀರಿ, ಇಲ್ಲೆಲ್ಲ ನಮ್ಗೆಲ್ಲ ಚಲೋ ಇರ್ತಾರಲ್ರಿ, ನಮ್ ತಕ್ಕ ಹೋಗ್ತಾರೆ ರೈತರು ತಗೊಂಡ್ ಹೋಗ್ತಾರೆ. ಓಕೆ ಓಕೆ. ತಾವು ಹಿಂಗಾರಿಯಲ್ಲಿ ಬೀಜೋತ್ಪಾದನೆ ಮಾಡ್ತೀರಿ, ಜೋಳ ಕಡಲೆ ಎಲ್ಲ? ಹೌದು ಸರ್. ಹೇಗ ಅನಿಸ್ತದ ನಿಮ್ಗೆ ಬೀಜೋತ್ಪಾದನೆ? ಬೀಜೋತ್ಪಾದನೆ ಮಾಡೋದ್ರಿ ಏನ್ರಿ, ಒಂದ್ ಕರೆಕ್ಟ್ ಆಗಿ ರೇಟ್ ಸಿಗ್ತದ್ರಿ. ರೇಟ್ ಅಂದ್ರೆ ಅಶ್ಯೂರ್ಡ್ ರೇಟ್ ನಿಮ್ಗೆ ಅದು? ಅಶ್ಯೂರ್ಡ್ ರೇಟ್. ಆಮೇಲೆ ಅವರು ಇವ್ರು ಏನ್ ಕೆ ಸಿ ಸೇರದ್ರಲ್ರಿ, ಒಂದ್ ರೇಟ್ ಫಿಕ್ಸ್ ಮಾಡ್ತಾರ ಅವ್ರು. ಕರ್ನಾಟಕ ರಾಜ್ಯ ಬೀಜ ನಿಗಮ? ಬೀಜ ನಿಗಮ. ಅವ್ರ ತಾಕ ಸೀಡ್ ಕೊಡ್ತಾರ್ರಿ, ಮತ್ತೆ ಹೋಗಿ ಚೀಲ ಕೊಡ್ತಾರ, ಅವ್ರಿಗೆ ಹೋಗಿ ವಾಪಸ್ ಕೊಡ್ತೀವಿ ನಾವು. ಆಮೇಲೆ ಒಂದು 40-60% ರೊಕ್ಕ ಕೊಡ್ತಾರ ಫಸ್ಟ್ ಹೋಗಿ ಹೆಚ್ಚಿದ ಗಣಿ. ಪ್ರೊಸೆಸಿಂಗ್ ಆಗಿಂದ ಮತ್ತೆ ಉಳಿಕೆ ಅಮೌಂಟ್ ಕೊಡ್ತಾರ. ಹಿಂಗಾಗಿ ಒಂದ್ ರೀತಿ ಅದೊಂದು ಫಿಕ್ಸ್ಡ್ ರೇಟ್ ಬೆಳೆ ಇದ್ದಂಗ ಆಗುತ್ತೆ ನಮ್ಗೆ ಅವ್ರು ಕೊಟ್ಟರೆ. ಹೇಗೆ ಇತ್ತೀಚೆಗೆ ಬಹಳಷ್ಟು ರೈತರು ನಿಮ್ಮ ಭಾಗದಲ್ಲಿ ವಿಶೇಷವಾಗಿ ಲಿಂಗಸೂರು ಭಾಗದಲ್ಲಿ ಗಣಿಗಾರಿಕೆ ಜಾಸ್ತಿ ಆಗ್ಬಿಡ್ತು, ಬಹಳಷ್ಟು ಮಂದಿ ಗಣಿ ಅಂದ್ರೆ ಈ ಕ್ವಾರಿ ಆಸೆಗಾಗಿ ಭೂಮಿಯನ್ನ ಕೊಟ್ಟು ಎಲ್ಲ ಬಹಳಷ್ಟು ಒಕ್ಕಲ್ತನದ ಕಡೆ ಕಡಿಮೆ ಆಸಕ್ತಿ ತೋರಿಸಿದಾರ ಅಂತ ಅನ್ಸುತ್ತೆ. ಆದ್ರೆ ನಮ್ಮೂರ ಹಂಗಿಲ್ಲ ಸರ್, ಒಳ್ಳೆ ಇದೈತ್ರಿ, ಎತ್ತ ಜಾಸ್ತಿ ಅದಾವ ಇಲ್ಲಿ. ಅದು ಗಣಿಗಾರಿಕೆ ಒಂದ್ 4-5 ಜನ ಅದಾರಿ ಈಗ, ಅವು ಇವ್ರ ಅಷ್ಟ ನಡೀತಾವಲ್ರಿ, ಆ ಟೀಮ್ ಬೇರೆ ಈ ಟೀಮ್ ಬೇರೆ. ಈಗೇನ್ ಇಲ್ಲಿ ಇದು ಎಸ್ಪೆಷಲಿ ಮಕಾಪುರ್ ಮಾತ್ರ ಈ ಎತ್ತು ಗಿತ್ತು ಇದ್ದು ಚಲೋ ಒಳ್ಳೆ ರೀತಿಯಿಂದ ಒಕ್ಕಲ್ತನ ಮಾಡ್ತಾರಲ್ಲ, ಎರಡು ಬೆಳೆ ತೆಗಿತಾರೆ ಇವರಾಗಿತ್ತು. ಹೇಗೆ ಭಾಗದಲ್ಲಿ ನೀರಾವರಿ ಏನಾದ್ರು ಕೆನಾಲ್ ಅನುಕೂಲತೆಗಳು ಬರುವ ಸಾಧ್ಯತೆಗಳ ಮುಂದಿನ ದಿನಗಳಲ್ಲಿ ಏನಾರ ಸಾಧ್ಯತೆ ರೈತರಿಗೆ? ಅಂದ ಅಡಿಗೆದು ಏನ ಬರ್ತಂತಾರ್ರಿ, ಅದು ಯಾಕಡೆ ಮೊಟ್ಟರು ಕಡೆ ಊಟ ಅದು ಅದು ಡ್ರಿಪ್ ಸಿಸ್ಟಮ್ ಅಂತ, ಅದು ಇದ್ರ ಒಂದೊಂದ್ ಸೈಡ್ ಮಾಡ್ರೆ ಒಂದೊಂದ್ ಭಾಗದಲ್ಲಿ ಮಾಡಿದಾರೆ ರೈತರು, ಅದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ ಅಷ್ಟು. ಅಲ್ಲ ಆಸಕ್ತಿ ರೈತರು ತೋರ್ಸದಲ್ರಿ, ಅದು ಮಾಡದ ಸರಿ ಮಾಡಿಲ್ರಿ ಅವರು ಕಾಂಟ್ರಾಕ್ಟರ್. ಪ್ಲಾನಿಂಗ್ ಸರಿಯಾಗಿಲ್ಲ ಅದ್ರದ್ದು. ಸರಿಯಾಗಿಲ್ಲ, ಅದು ಎಲ್ಲ ಪೈಪ್ ಕಿತ್ತು ಅಕ್ಕಟ್ಟು, ಈಗ ಏನು ಅದು ಲಾಭ ಇಲ್ರಿ ಸರ್. ಅದ್ರಾಗೈತೆ ಇಲ್ಲೇನು ಮಾಡಕತ್ತಾರ, ಹೆಂಗ್ ಮಾಡಿದ್ರೆ ಉಪಯೋಗ ಇಲ್ಲ ಅಂತಂದ್ರೆ ಇವ್ರಿಗೆ ಕೇಳವಲ್ರಿ, ನಡೆಯ ಹಂಗ ಅದು ಕಾಂಟ್ರಾಕ್ಟರ್ಗೆ ಲಾಭ ಅದು. ಈಗ ನೋಡ್ರಿ, ತಾವು ಕರ್ನಾಟಕ ರಾಜ್ಯ ಒಂದು ಹಾಲು ಒಕ್ಕೂಟ ಏನಿದೆ ನಮ್ಮ ಬಳ್ಳಾರಿ ರಾಯಚೂರು ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆಗಳ ಒಂದು ಒಕ್ಕೂಟದ ನಿರ್ದೇಶಕರು ಸಾಧಿರ್ತಾವ, ಸಹಕಾರಿ ಹಾಲು ಉತ್ಪಾದನಾ ಸಂಘ ಒಕ್ಕೂಟದ. ಏನ್ ಹೇಳ್ತೀರಿ ರೈತರಿಗೆ, ಹೈನುಗಾರಿಕೆ ಇತ್ತೀಚೆಗೆ ಬಹಳಷ್ಟು ಲಾಭದಾಯಕ ಅಂತ ಹೇಳ್ತಾರೆ ರೈತರು, ಎಮ್ಮೆ ಆಕಳು ಎಲ್ಲ ಸಾಕಾಣಿಕೆ ಮಾಡ್ತಾ ಇದ್ದಾರೆ? ಮಾಡ್ತಾರ್ರಿ, ಅದರಿಂದ ಏನೈತ್ರಿ ಒಂದ್ ಮೇನ್ ಅಂದ್ರೆ ಅದು ಅದು ಒಂದು ಎರಡು ಮಡಿಕೆಂದ್ರೆ ಚಂದ್ರ ಅದು. ಇವು ಜರ್ಸಿ ಇವನ್ನ ಮಡಿಕೆಂದ್ರೆ ಒಂದ್ ಒಬ್ಬ ರೈತ ಎರಡ ಮಡಿಕೆ ಅನ್ನೋದ ಬಹಳ ಬೆಸ್ಟ್ ಅದು. ಎರಡರಿಂದ ಮೂರ್ ಮಾಡ್ಕೊಂಡ್ ಕಿಲೋ ಮಾಡ್ಕೊಂಡಿರ್ಬೇಕಷ್ಟೇ, ಅವ್ರು ಎಲ್ಲರೂ ಕೆಲಸ ಮಾಡ್ತಿರ್ಬೇಕು. ಹೌದೌದೌದು. ಈಗ ಮೊದ್ಲು ಟೈಪ್ ಡೈರಿ ಹತ್ತ ಹೆಂಡ್ ಮಾಡಿದೆ ಹಂಗಾದ್ರೆ ಕೆಲಸ ಆಗಿದ್ರೆ, ಯಾಕಂದ್ರೆ 360 ದಿವಸ ಕೆಲಸ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಮತ್ತೊಂದಿಬ್ರು ನಿಂದಿರ್ಬೇಕು ಸತತವಾಗಿ, ಅದಕ್ಕೆ ಸತತವಾಗಿ ನಿಂದಿರ್ಬೇಕು. ಇಲ್ಲಿ ಅಂದ್ರೆ ಏನಾಗತ್ತರಿ, ಅವ್ರಿಬ್ರು ಗಂಡ ಹೆಂಡತಿ ಇರ್ತಾರ, ಮೇವ್ ತರ್ತಾರ, ಎಲ್ಲ ಮಾಡ್ತಾರ, ಆಮೇಲೆ ಒಂದಿಷ್ಟು ಹಾಲ ಮಕ್ಕಳಿಗೆ, ಹೌದು, ಆಮೇಲೆ ತಿಂಗಳ ತಿಂಗಳ ರೊಕ್ಕ ಸಿಗ್ತದೆ. ಅದೇ ಹೊಲಕ್ಕೆ ಹೋಗ ಹೊಲದಿಂದ ಬರುವಾಗ ಮೇವು ತಗೊಂಡ್ಬರ್ತಾರೆ, ಅದಕ್ಕೇನು ಸಪರೇಟ್ ಆಗಿ ಅದಕ್ಕಾಗಿ ನಿಂದಿರ್ಬೇಕಾಗಿಲ್ಲ. ಒಟ್ಟು ಗಿಟ್ಟ ಅಂತ ಸಿಗ್ತೈತೆ, ಮೇವು ಅಂತ ಸಿಗ್ತೈತೆ, ಹೌದೌದು, ಆಮೇಲೆ ಹಾಲನ್ ಸಿಗ್ತೈತೆ. ಆಮೇಲೆ ಮೇನ್ ಮುಖ್ಯ ಅಂತಂದ್ರೆ ಸಗಣಿ ರೀ, ಗೊಬ್ಬರ ಅಂಕರ ದೊಡ್ಡದ ಒಂದ್ ನಮೂನಿ ಬಂಗಾರ ಇದ್ದಂಗ ಅದು. ಅಂದ್ರೆ ಗೊಬ್ಬರ ಅಂದ್ರೆ ಬಂಗಾರ, ಈಗ ಸಗಣಿ ಗೊಬ್ಬರ ಅಂದ್ರೆ ಸಗಣಿ ಗೊಬ್ಬರ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಎಫ್ ಡಿ ಮಾಡಿದಂಗ ಅವರು. ಹೌದೌದೌದು, ಅದು ಇಂಪಾರ್ಟೆಂಟ್ ಸರ್ ಅದಕ್ಕೆ. ನಿಮ್ಮ ಹಾಲು ಒಕ್ಕೂಟದಿಂದ ಈಗಾಗಲೇ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ರೈತರಿಗೆಲ್ಲ, ಹಾಲಿಂದು ರೇಟ್ ಎಲ್ಲ ಪ್ರೋತ್ಸಾಹ ಕೊಡ್ತೀವ್ರಿ. ಆಮೇಲೆ ಈಗ ಸ್ತ್ರೀ ಇನ್ನಂತ ಮಾಡಕತ್ತೀವಿ ನಾವು, ಮಹಿಳಾ ಸಹಕಾರ ಸಂಘ ಅಂತ ಆದ್ರಿಂದ ಎಲ್ಲ ನಾವು ಇನ್ನು 5-5 ಲಕ್ಷ ರೂಪಾಯಿ ಸಹಾಯಧನ ಕೊಡ್ತೀವಿ, ಎಮ್ಮಿ ಕೊಡಿಸ್ತೀವಿ. ಅದ ಈ ಮಗಪುರದಾಗ ಯಾಕೆ ಡೈರಿ ಚಲೋ ನಡೆಯುತ್ತಂದ್ರೆ ಎರಡೆರಡ ಮಾಡ್ಕೊಂತಾರೆ ಎಲ್ಲರೂ. ಅಂದ್ರೆ ಸಹಕಾರಿ ಸಂಘ ಇದೆ ಹಾಲಿಂದಲ್ಲೇ? ಇಲ್ಲ ಇಲ್ಲ ಐತ್ರಿ, ಮತ್ತೆ ಇಲ್ಲಿಂದ ಆರಿಸೋಗಿದ್ದ ನಾನು. ರೈತರಿಗೆ ಒಳ್ಳೆ ಒಂದು 2 ಆಕಳ 3 ಆಕಳ ಮಾಡ್ಕೊಂಡ್ ಬಿಟ್ರೆ ಒಳ್ಳೆ ಒಂದು ಮಣಿತನ ನಡೀತದ ಆಕಳ ಮೇಲೆನೆ ಜೀವನ ನಡೀತೈತ್ರಿ. ಒಂದು ಮೇಲೆ ಮಕ್ಕಳಿಗೆ ಹಾಲು ಸಿಗತೈತಿ, ಹೌದು ಸಮೃದ್ಧವಾಗಿರುತ್ತೆ ಮನೆ ಮೇಲೆ. ಮೊದ್ಲ ಒಂದು ಹೇಳ್ಬಿಟ್ರಲ್ಲ ಹಾಲು ಮೇನ್ ಅಂತ ಅನ್ನೋಕೆ, ಅವಾಗ ರೈತರು ಮೊದ್ಲ ನಮ್ಮ ಹಿರಿಯರು ಹೌದು ಏನ್ ಇರ್ಲಿಕ್ಕಿಲ್ಲ ಗಡಿಗೆ ಒಂದ್ ದಿವಸ ಹಾಲು ಇರ್ಲಿಪ್ಪ ಅಂತ. ಹೌದೌದು. ಆಮೇಲೆ ಮೇನ್ ಅಂತಂದ್ರ ಇಷ್ಟೇ ತಿಂಗಳ ಸಂತಿ ನಡೀತೀರಿ, ಸಂತಿ ನಡೀತದ ಕರ ಮರಿ ಬರ್ತಾವ ಮತ್ತ ಅದರಿಂದ ನೋಡಕ್ ಬರ್ತದ ಬರ್ತೈತೆ. ಆಮೇಲೆ ಗೊಬ್ಬರ ಬರ್ತೈತಿ ಮೇನ್. ನಿಮ್ಮ ಒಂದು ಸೊಸೈಟಿ ವತಿಯಿಂದ ರೈತರಿಗೆ ಏನಾದ್ರೂ ಫೀಡ್ ಸಿಗ್ತಿರ್ತಾವ ಏನಾದ್ರು? ಇವು ಫೀಡ್ ಅಂತ ಒಂದು ಕಳಿಸ್ತೀರಿ, ಆಮೇಲೆ ಇವನ್ ಕೊಡ್ತೀವಿ ನಾವು, ನೀರಿನ ಬೀಜ ಅಂತ ಕೊಡ್ತೀವಿ. ಆದ್ರೆ ಅದ್ರಲ್ಲಿಂದ ಕೊಡ್ತೀವ್ರಿ, ಇಲ್ಲೆಲ್ಲ ನಾವು ಕೂಡ ಕೊಟ್ಟಿವಿ. ಕೆಲವೊಂದ್ ಕಡೆ ಸೊಸೈಟಿಗಳು ಬಹಳಷ್ಟು ಇಲ್ಲ ನಮ್ಗೆ ರೇಟ್ ಅಷ್ಟ ಆಗದಲ್ರಿ, ಹೊರಗೆಲ್ಲ ಹಾಲಿನ ರೇಟ್ ಚಲೋ ಸಿಗ್ತದ, ಸೊಸೈಟಿ ಕಡಿಮೆ ಆಗತ್ತೆ ರೇಟ್ ಹಾಗೈತೆ ಅಂತಿರ್ತಾರೆ. ಕೆಲವೊಂದ್ ಕಡೆ ಒಳ್ಳೆ ರೀತಿಯಿಂದ ನಡೆದಾವೆ, ಕೆಲವೊಂದ್ ಕಡೆ ಅಷ್ಟು ಸೊಸೈಟಿಗೆ ಆಸಕ್ತಿ ತೋರಿಸ್ತಾ ಇಲ್ಲ. ಏನಂದ್ರೆ ಮೇನ್ ಆಸಕ್ತಿ ತೋರ್ಸಕಂದ್ರೆ ಏನ್ರಿ, ನೀವು ನೀಟಾಗಿ ಕೆಲಸ ಮಾಡೋಗಿದ್ರೆ ದುಡಿದ ಕುಷ್ಟಿ ಭಾಗ ನೋಡ್ರಿ, ಕುಷ್ಟಿ ಭಾಗದಾಗ ನಮ್ಗತ್ತೆ ನೀರಾವರಿ ಇಲ್ಲ ಏನಿಲ್ಲ, ಅಲ್ಲಿ ಒಣ ಬೇಸಾಯ ಜಾಸ್ತಿ ಬೇಸಾಯ ಜಾಸ್ತಿ ಐತೆ. ಆದ್ರೆ ಅಲ್ಲಿ ಜಾಸ್ತಿ ಹಾಲು ಬರ್ತದೆ, 44,000 ಲೀಟರ್ ಬರ್ತದೆ ಅಲ್ಲಿ. ರಾಯಚೂರು 38,000 ಬರ್ತೈತಿ, ಬಳ್ಳಾರಿ 60,000 ಬರ್ತೈತ್ರಿ. ಹಿಂಗಾಗಿ ಎಲ್ಲೇ ನೀವು ಏನ್ ಮೇನ್ ಇದ್ರಾಗಂದ್ರೆ ನಾವು ಆಸಕ್ತಿ ನಿಂತು ದುಡಿಬೇಕಿಲ್ಲಿ, ದುಡಿಬೇಕಾಗತ್ತ. ಈಗ ದುಡಿಯೋ ಸಂಖ್ಯೆ ಕಡಿಮೆ ಆಗಿಬಿಡತ್ತೀಗ. ಆದ್ರೂ ಇನ್ನೂ ಸ್ವಲ್ಪ ರೇಟ್ ಕೊಡ್ಬೇಕ್ರಿ, ನಾವು ಎಕರಡಕತ್ತೀವಿ ಬರೀ ಹಾಲಿ ಬರೀ ನೀರಿಗೆ 10 ರೂಪಾಯಿ ಐತೆ, 20 ರೂಪಾಯಿ ನೀರಿಗೆ, 1 ಲೀಟರ್ ನೀರಿಗೆ 20 ರೂಪಾಯಿ ಕೊಡ್ತೀವಿ ಬಾಟ್ಲಿಕ್ಕೆ. ಈಗ ನಾವು 24 ರೂಪಾಯಿ ಕೊಡಕತ್ತೀವಿ, ಬರಾಟ ಹಂಗ ಇದು. ಇನ್ನು ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ಬಹುದು, ಏನು ಸಾಧ್ಯತೆಗಳಿವೆ? ನಿನ್ನೆ ಒಂದು ಮೀಟಿಂಗ್ ಮಾಡಿದ್ವಲ್ರಿ, ನಿಮ್ಮ ಅಧ್ಯಕ್ಷರು ಸಹ ಹೇಳ್ತಾ ಇದ್ರು ಇನ್ನು ಹಾಲಿಗೆ ರೇಟ್ ಕೊಡ್ಲಿಕ್ಕೆ ನಾವು ಮಾತಾಡ್ತಾ ಇದ್ದೀವಿ, ಮುಖ್ಯಮಂತ್ರಿ ಜೊತೆ ಡಿಸ್ಕಷನ್ ಆಗಿದೆ, ಮುಂದಿನ ದಿನಗಳಲ್ಲಿ ಆಗ್ಬಹುದು ಅಂತಕ್ಕಂತ ಒಂದು ಇದು ಬರ್ತಾ ಇದೆ. ಕೆಎಂಎಸ್ ರೇಟ್ ಹೆಚ್ಚು ಮಾಡಿದ್ರೆ ಅದೇ ರೇಟ್ ನಾವು ರೈತರಿಗೆ ಕೊಡ್ತೀವಿ ಇಲ್ಲಿ. ಹೌದೌದು. ಹೇಗ್ರಿ ಗೌಡ್ರಿ ಒಕ್ಕಲ್ತನ ತಾವು ಹೇಗೆ ನಿರ್ವಹಣೆ ಮಾಡ್ತೀರಿ? ಎಲ್ಲ ಮನೆಯಲ್ಲಿ ಟ್ರ್ಯಾಕ್ಟರ್ಸ್ ಆತರ ಎಲ್ಲ ಇಟ್ಕೊಂಡು ಎಲ್ಲ ಯಂತ್ರಗಳ ಮುಖಾಂತರ ಮಾಡ್ತೀರ, ಎತ್ತುಗಳನ್ನ ಇಟ್ಕೊಂಡ್ರೆ ಹೇಗೆ? ಇಲ್ರಿ, ಎತ್ತಿಂದ ಓತ್ರಿ, ಕಾಲು ಓತದು. ಈ ಟ್ರ್ಯಾಕ್ಟರ್ ರೀ, ಟ್ರ್ಯಾಕ್ಟರ್ ಇಂದ ಮಾಡೋದು, ಎಡಿ ಹೊಡೆದ ಮಾಡಕತ್ತಿತ್ತರಿ, ಕುಂಟಿ ಹೊಡೆದ ಈಗ. ಇದ್ರಿಂದ ಟ್ರ್ಯಾಕ್ಟರ್ ಇಂದ ಓಕೆ ರೀ, ಯಾಕಂದ್ರೆ ಆಳ ಸಿಗೋಲ್ವ ಈಗ. ಹೌದು, ಅದೇ ಇದು ಬಂದಾಗಲಿಂದ ಸುಮಾರು ಒಂದು 20 ಎಕರೆ ಇದ್ದ ಒಂದ ರೈತ ಒಂದು ಸಣ್ಣ ಟ್ರ್ಯಾಕ್ಟರ್ ಇಟ್ಕೊಂಡ್ಬಿಟ್ರೆ ಮುಗಿದೋತಿ, ಎತ್ತುಗಳು ಬೇಕಾಗಿಲ್ಲ. ಏ ಬೇಕಾಗಿಲ್ಲ, ಇಲ್ಲೆಲ್ಲ ನೋಡ್ಬರ್ರಿ, ಸದ್ಯ ನಮ್ಮೂರ ಏನಾಗ್ಬಿಡತ್ತ ಅಂದ್ರೆ ಒಂದ್ 5-6 ಎಕರೆ ಇದ್ದವನು ಒಂದ್ ಟ್ರ್ಯಾಕ್ಟರ್ ಮಾಡ್ಕೊಂಡ್ಬಿಟ್ಟಿ, ವರ್ಷ ಟ್ರ್ಯಾಕ್ಟರ್ ಮಾಡ್ಕೊಂಡ್ಬಿಟ್ಟಾರ. ಈಗ ರೈತರು ಹೇಳುದು ಇಲ್ರಿ, ಎತ್ತಂದ್ರ ಅದಕ್ಕ ಒಂದ್ ಆಳ ಬೇಕ್ರಿ, ಸತತ ಮೇಸಾಕ ಆಳಿಗೆ 1 ಲಕ್ಷ ರೂಪಾಯಿ ಕೊಡ್ಬೇಕು. ಆ 1 ಲಕ್ಷ ರೂಪಾಯಿ ಬಾಡಿಗೆ ಒಳಗ ನಾವೆಲ್ಲ ಹೊಲ ಬಾಡಿಗೆ ಹೊಡಿಸಿ ಎಲ್ಲ ಚಲೋ ಮಾಡ್ಕೊಂಡ್ ಹೋಗ್ಬೋದು, ಕಿರಿಕಿರಿದಂಗಿಲ್ಲ ಅಂತ ಹೇಳ್ತಿರ್ತಾರೆ. ಹೌದೌದೌದ್ರ, ಆದ್ರೆ ಇಲ್ಲಿ ಎತ್ತುಗಳ ಸರ್ ಹೆಂಗಂತ ಕೇಳ್ರಿ, ಎಡಿ ಹೊಡಕ್ ಬೇಕಲ್ರಿ, 1,800 ರೂಪಾಯಿ ರೇಟ್ ಆಗಿಬಿಡತ್ತೆ. ಅಲ್ಲಿ ಸ್ವಲ್ಪ ದುಡ್ಕಂತಾರ, ಅದನ್ನು ಸ್ವಚ್ಛ ಇರ್ತಾವ, ಎಂಡಿನ ಹಾಕತ್ತೆ ಅಂತ. ಇಲ್ಲದವ್ರಿ, ಎತ್ತುಗಳು ಬಹಳ ಅದಾವ ಈ ಊರಾಗ. ಹೇಗ ಅನಸ್ತದೆ ನೀವು ಸಣ್ಣರಿದ್ದಾಗ ಒಕ್ಕಲ್ತನ ನೋಡಿದ್ರೆ, ಈಗ ಬರ್ತಾ ಬರ್ತಾ ಬರ್ತಾ ಈಗಿನ ಒಕ್ಕಲ್ತನ ನಿಮ್ಮ ಊರಿಂದ ತಗೊಂಡ್ಕೊಂಡಾಗ ಯಾವ ರೀತಿ ಬದಲಾವಣೆ ಆಗಿದೆ ಅಂತೀರಿ ಒಕ್ಕಲ್ತನದಲ್ಲಿ ನಿಮ್ಮ ಊರಿಂದ? ಈಗಿನ ಒಕ್ಕಲ್ತನ ಚಲೋ ಅನ್ಸಕತ್ತಿ ನನಗೆ, ಈಗಿಂದ ಚಲೋ. ಹೌದೌದೌದು, ಮೊದಲೆಲ್ಲ ನೋಡ್ರಿ ಮನೆಯಲ್ಲಿ 4-5 ಎತ್ತುಗಳು, ಈ ಒಂದ್ 20-25 ಜನ ಇರ್ತಿದ್ದು. ಇವೆಲ್ಲ ಇವು ಇದು ಬಂದಾಗಲಿಂದ ರೀ, ಎಲ್ಲ ಟ್ರ್ಯಾಕ್ಟರ್ ಇಟ್ಟು ಬಂದು ಈಗ ಕಟಿಂಗ್ ಮಾಡೋ ಮಿಷನ್, ರಾಶಿ ಮಾಡೋ ಮಿಷನ್, ಈಗಿರೋದ್ರಿಂದ ಇದ ನಮಗೆ ಚಲೋ ಕಾಣಕತ್ತಿದ್ ನೋಡ್ರಿ ಅವಾಗಿನ. ಮತ್ತೆ ಏನ್ ಹೇಳ್ತೀರಿ ರೈತರಿಗೆ? ಬಹಳಷ್ಟು ಮಂದಿ ರೈತರು ಆಸಕ್ತಿ ತೋರಿಸ್ತಲ್ಲ ಒಕ್ಕಲ್ತನ, ಏನ್ರಿ ಸಾಕಾಗ್ಬಿಟ್ಟ ಒಕ್ಕಲ್ತನ ಮಾಡಿ ಮಾಡಿ ಏನು ಲಾಭ ಇಲ್ಲ, ಕೂಲಿ ಆಳಿನ ಸಮಸ್ಯೆ ಆಗ್ತಾ ಇದೆ, ಒಳ್ಳೆ ರೇಟ್ ಸಿಗಲ್ಲ ನಮಗೆ ಅಂತಕ್ಕಂತ ಎಷ್ಟೋ ಜನ ರೈತರು ಭೂಮಿಯನ್ನ ಮತ್ತೊಂದು ಲೀಸ್ ಕೊಡ್ತಾ ಇದ್ದಾರೆ, ಕೆಲವೊಂದ್ ಜನ ಬೀಳ್ ಕೇಳಿದ್ದಾರೆ ಭೂಮಿಯನ್ನ, ಬೇಡ ಸುಮ್ನೆ ಬೀಳ್ ಬಿದ್ರೆ ಆದ್ರೆ ಏನ್ ಮಾಡೋದು, ಯಾರು ಮಾಡಾಗ್ತಾ ಇರ್ಲ ಅಂತಿರ್ತಾರೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಾವೊಬ್ಬ ಪ್ರಗತಿಪರ ರೈತರಾಗಿ ಏನು ಒಂದು ಕಿವಿ ಮಾತನ್ನ ಹೇಳ್ತಾರೆ ರೈತರಿಗೆ? ಕಿವಿ ಮಾತು ಹೇಳಕ್ಕೆ ಏನಂತ್ರಿ, ಚಂದಾಗಿ ಮಾಡ್ಕೊಂಡ್ರೆ ಇದು ಚಂದ್ರ, ಇದು ಒಕ್ಕಲ್ತನ. ಸುಮ್ನೆ ನೀವು ಹೆಂಗೆ ಬಿಟ್ಟಿದ್ರ, ಅದು ವಜ್ಜೆ ಮಾಡಕತ್ತಿರ ಅದನ್ನ. ಈಗ ಚಂದಾಗಿ ದುಡದ್ರ ಮಾಡ್ಕೊಂಡ್ರ ಸುಮ್ಮನೆ ಅಲ್ಲಿ ಬೆಂಗಳೂರಿಗೆ ಹೋದ್ರೆ ಏನ್ ಬರ್ತದ್ರಿ ಅಲ್ಲಿ ಇವರು? ಅಲ್ಲ, ಈಗ ಒಂದ್ ರಾತ್ರಿ ಏಕದಮ್ ಶ್ರೀಮಂತರ ಆಗ್ಲಿಕ್ಕೆ ಸಾಧ್ಯ ಆಗೋದ್ರ ಒಕ್ಕಲ್ತನದಿಂದ, ಅಂತವಾಗಿ ಹೋಗ್ಬೇಕು ಅದಕ್ಕೆ ಮೇಲೆ ಎಫ್ಡಿ ಮಾಡ್ಕೊಂತ ಹೋಗ್ಬೇಕು. ಇದ್ ದನಗಳಿರ್ಬೇಕು, ಒಂದಕ್ಕೊಂದ್ ಲಿಂಕ್ ಐತ್ರಿ, ಇದು ಲಿಂಕ್ ಅದ. ಭೂಮಿ ಗೊಬ್ಬರ ಹಾಕೋಂಗಿಲ್ಲ, ತಿಪ್ಪೆ ಗೊಬ್ಬರ ಮತ್ತ ಭೂಮಿಗಳು ಬೆಳೆಯಂಗಿಲ್ಲ, ಹಿಂಗಾದಾಗ ಆಸಕ್ತಿ ಬರೋದಿಲ್ಲ ಕೇಳಕೈತ್ರಿ ಈಗಿನ ಹುಡುಗರು. ಹೌದು, ಇಷ್ಟೇ ಸರ್, ಮತ್ತೇನೈತಿ? ಒಳ್ಳೇದು ಭೀಮನಗೌಡ ಪಾಟೀಲ್ ಅವರು, ಇದುವರೆಗೆ ನಿಮ್ಮ ವಿಚಾರವನ್ನ ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಇದುವರೆಗೆ ಮಾಕಾಪುರ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ಭೀಮನ್ಗೌಡ ಪಾಟೀಲ್ ಅವರ ಕೃಷಿ ಅನುಭವಗಳನ್ನು ಆಲಿಸಿದರೆ. ರೈತ ಬಂದವರೇ, ಈಗ ಒಂದು ವಾಣಿಜ್ಯ ಪ್ರಕಟಣೆ. जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत सरकार ರೈತ ಬಂಧುಗಳೇ, ಈಗ ಕೇಳೋಣ ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯದ ಸಚಿವರಾದ ಶ್ರೀ ನರೇಂದ್ರ ಸಿಂಗ್ ತೋಮರ್ ಅವರು ಇಸ್ರೇಲ್ಗೆ ಕೃಷಿ ಅಧ್ಯಯನ ಪ್ರವಾಸ ಕೈಗೊಂಡಿರುವ ಕುರಿತು ಮಾತುಕತೆಯನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಡಾಕ್ಟರ್ ವಿಜಿ ಬಾವಲತ್ತಿ ಹಾಗೂ ಅಮರೇಶ್ ಆಸಿಹಾಳ್. ನಮಸ್ಕಾರ ಕಣ. ಓ ಅಮರೇಶ ಬಾರಪ್ಪ, ಬಹಳ ದಿನ ಆಯ್ತಂಗಣ, ಭೇಟಿ ಆಗ್ಲಿಲ್ಲ. ಅಲ್ಲ, ನೀನಂತೂ ಬಿಜಿ ಇರ್ತಿ ಬಾಳ. ಮತ್ತೇನ್ ವಿಶೇಷ ಸಮಾಚಾರ ಏನ್? ಮತ್ತ ಖಾಲಿ ಬಿಸಿಲು ಬಾಳ ಇತ್ತು, ಒಂದ್ಸಲ ಒಡ್ಡು ವರಿ ಅವು ಇವು ಸ್ವಲ್ಪ ಮಡಿಕೆ ಓಡಿಸೋದು, ಎರಡರ ಮಡಿಕೆ ಅವು ಇವು ಮಾಡಾಕತ್ತಿದ್ವಿ. ಟ್ರಾಕ್ಟರ್ ಗಿಕ್ಟರ್ಗಳೇ ಓಡಾಕತ್ತದ, ಮತ್ ಹೊಲ ಹಸನ್ ಮಾಡ್ಕೋಬೇಕು. ಈಗ ಈಗ ಒಂದ್ ಪೇಪರ್ನಾಗ ನೋಡಿದೆ, ಈ ಆಕಾಶವಾಣಿ ರೇಡಿಯೋದಾಗ ನಮ್ಮ ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಸಚಿವರಾದ ನೋಡು ಯಾರವರು, ಸನ್ಮಾನ್ಯ ಶ್ರೀ ನರೇಂದ್ರ ಸಿಂಗ್ ತೋಮರ್. ನರೇಂದ್ರ ಸಿಂಗ್ ತೋಮರ್ ಸಾಹೇಬ್ರು ಏನು ಇಸ್ರೇಲ್ ದೇಶ ಕೊಂಡಾರ, ಇಸ್ರೇಲ್ ದೇಶ ಕೊಂಡಾರ ಅಂತ ಹೇಳಿ ಸುದ್ದಿ ಬಂತು. ಹೌದಪ್ಪ, ಹೌದು. ಎದಕ್ಕೆ ಕೊಂಡಾರ, ಅಲ್ಲಿ ಏನ್ ನಡೆಯತ್ತದ ಕಾರ್ಯಕ್ರಮ? ಇಸ್ರೇಲ್ ಎದಕ್ಕೆ ಪ್ರಸಿದ್ಧ ಐತೆ ಅನ್ನೋ ನಿನಗೆ ಗೊತ್ತಲ್ಲ? ಇಸ್ರೇಲ್ ಏ ಅಲ್ಲಿ ಹೆಂಗಣ ಭಾರಿ ಕೃಷಿ ಮಾಡ್ತಾರ, ಕಡಿಮೆ ಖರ್ಚಿನಾಗ ಕಡಿಮೆ ನೀರಿನಾಗ ಒಳ್ಳೆ ಒಳ್ಳೆ ಕ್ರಾಪ್ ಬಹಳ. ಪರ್ ಡ್ರಾಪ್ ಮೋರ್ ಕ್ರಾಪ್. ಸನ್ಮಾನ್ಯ ಮೋದಿಯವರ ಒಂದು ಯಾವತ್ತು ಹೇಳ್ತಿರ್ತಾರೆ, ಪ್ರತಿ ಒಂದು ರೈತರಿಗೆ ಒಂದು ಏನು ಭಾಷಣ ಮಾಡ್ತಿರ್ತಲ್ಲ, ಅಂತ ಭಾಷಣದಲ್ಲಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದ್ರೆ ಪ್ರತಿ ಹನಿ ನೀರನ್ನ ಅದ್ಭುತವಾಗಿ ಬಳಸಿ ಉತ್ತಮ ಉತ್ಪಾದನೆಯನ್ನ ಮಾಡ್ಬೇಕು ನಾವು, ನೀರಿನ ಸಮರ್ಥ ಬಳಕೆ ಅನ್ನೋದು. ಅಂತಂದ್ರೆ ನಾವು ಅನಾವಶ್ಯಕವಾಗಿ ನೀರು ಹರಿ ನೀರು ಬಿಡ್ತೀವಿ, ಅದು ವೇಸ್ಟ್ ಆಗಬಾರ್ದು. ನೀರನ್ನ ಹಿಡಿದಿಟ್ಕೊಳ್ಬೇಕು, ಚಲೋದ್ನಾಗ ಎಫೆಕ್ಟಿವ್ ಆಗಿ ಬಳಸ್ಬೇಕು ಅನ್ನೋದು. ಈ ನೋಡು, ನೀ ಕೇಳಿದಂಗ ಎಲ್ಲಾ ಕಡೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ಎಲ್ಲ ರೇಡಿಯೋದಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಸಿಂಗ್ ತೋಮರ್ ಅವರು 3 ದಿನ ಒಂದು ಕೃಷಿ ಪ್ರವಾಸ, ಕೃಷಿ ಅಧ್ಯಯನಕ್ಕಾಗಿ ಇಸ್ರೇಲ್ ದೇಶಕ್ಕೆ ಹೋಗ್ತಾ ಇದ್ದಾರೆ. ಹೌದಂತ ನಾವು ಕೇಳಿ, ಪ್ರವಾಸ 8ನೇ ತಾರೀಕಿನಿಂದ ಪ್ರಾರಂಭ ಆಗ್ಯದ. 9ನೇ ತಾರೀಕು 10, 11ರಂದು ಬೇರೆ ಬೇರೆಯಲ್ಲಿ ಕಂಪನಿಗಳ ವಿಸಿಟ್ಟು, ಆಮೇಲೆ ರೈತರೊಂದಿಗೆ ಸಂವಾದಗಳು, ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಸಂವಾದಗಳು, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಒಂದು ಏನೇನು ತಜ್ಞರು ಬರ್ತಾರೆ ಅವರೊಂದಿಗೆ ಸಂವಾದ ಇದೆ. ಆಮೇಲೆ ಬೇರೆ ಬೇರೆ ಅಲ್ಲಿ ಡೆಸರ್ಟ್ ಒಂದು ಫಾರ್ಮ್ ಇದೆ, ಡೆಸರ್ಟ್ ಇಂಡಿಯನ್ ಒರಿಜಿನ್ ರೈತರೊಬ್ಬರು ಡೆಸರ್ಟ್ ಅಲ್ಲಿ ತರಕಾರಿಗಳನ್ನು ಬೆಳೆದ ಇಂಡಿಯನ್ ತರಕಾರಿಗಳನ್ನು ಬೆಳೀತಿದ್ದಾರೆ ಮರುಭೂಮಿಯಲ್ಲಿ. ಇಸ್ರೇಲ್ ಮರುಭೂಮಿಯಲ್ಲಿ ಭಾರತ ದೇಶದ ತರಕಾರಿಯನ್ನ ಬೆಳೀತಕ್ಕಂತ ಒಬ್ಬ ಭಾರತದ ರೈತ, ಭಾರತ ಒರಿಜಿನ್ ಫಾರ್ಮರ್ ಅಲ್ಲಿಯೂ ಸಹ ವಿಸಿಟ್ ಇದೆ. ಹೀಗೆ ಅಂತಂದ್ರೆ ಹೆಂಗಣ, ಅಲ್ಲಿ ತಂತ್ರಜ್ಞಾನಗಳನ್ನ ನಮ್ಮ ರೈತರಿಗೆ ರೈತರಿಗೆ ಅಲ್ಲಿ ಸ್ಟಡಿ ಮಾಡ್ಕೊಂಡ್ಬಂದು ನಮ್ಮ ಇಲಾಖೆಯ ತಜ್ಞರು ಸಹ ಒಂದು ಟೀಮ್ ಹೊಂಟಿದೆ ಅವ್ರ ಜೊತೆ, ತಜ್ಞರು ಹೊಂಟಿದ್ದಾರೆ. ಅಲ್ಲಿ ರೈತರು ಹೇಗೆ ಮಾಡಿದ್ದಾರೆ, ಸರ್ಕಾರ ಅಲ್ಲಿ ಏನೇನು ಕಾರ್ಯಕ್ರಮ ಮಾಡಿದೆ, ಇಲ್ಲಿ ನಮ್ಮ ರೈತರಿಗೆ ಅಳವಡಿಸಿಕೊಳ್ಳೋಕೆ ಮಾಹಿತಿ ಕೊಡೋದು. ಈಗಾಗಲೇ ನೋಡಪ್ಪ, ನೀರಾವರಿ ಪದ್ಧತಿ, ಇಸ್ರೇಲ್ ಮಾಡೆಲ್ ಆಫ್ ಇರಿಗೇಷನ್ ಸಿಸ್ಟಮ್, ಹೌದು, ಇಸ್ರೇಲ್ ಮಾದರಿ ಕೃಷಿ ಅನ್ನೋದು ನಮ್ಮ ರಾಜ್ಯ ಸರ್ಕಾರ ಸಹ ಈಗಾಗಲೇ ಹೋದ ಸಲ ಬಜೆಟ್ನಲ್ಲೆಲ್ಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಹೇಳ್ತಿದ್ರು, ಇಸ್ರೇಲ್ ಮಾದರಿಯ ಕೃಷಿ ಅಂತಕ್ಕಂಥದ್ದು ಕೆಲವೊಂದು ಹಳ್ಳಿಗಳನ್ನ ಈಗಾಗಲೇ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಜಿಲ್ಲೆಗಳಲ್ಲಿ, ರಾಯಚೂರು ಜಿಲ್ಲೆ, ಯಾದಗಿರಿ ಜಿಲ್ಲೆ, ಕೊಪ್ಪಳ ಜಿಲ್ಲೆಯಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಹಂತ ಹಂತವಾಗಿ ಇಸ್ರೇಲ್ ಮಾದರಿಯ ಕೃಷಿಯನ್ನ ಎಲ್ಲಾ ಒಂದು ರೈತರಿಗೆ ಅದನ್ನು ಅಳವಡಿಸಿಕೊಳ್ಳಿಕ್ಕೆ ಪ್ರೇರಣೆ ಮಾಡ್ತಕ್ಕಂಥ, ಅದಕ್ಕೆ ಬಜೆಟ್ ಅನ್ನ ಪೂರಕವಾಗಿ ಕೊಟ್ಟು ಅದನ್ನ ಮಾಡತಕ್ಕಂಥ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಎಲ್ಲಾ ಕಡೆ. ಇದು ಇಸ್ರೇಲ್ ಅಂದ್ರೆ ಅವರು ಕೃಷಿ ಒಳಗ ತಮ್ಮದೇ ಆದಂತ ವರ್ಲ್ಡ್ ಒಂದು ರೆಕಾರ್ಡ್ ಅನ್ನ ಮಾಡಿದಂತವ್ರು. ಹೌದು, ಈಗ ನಾವು ಹನಿ ನೀರಾವರಿ ಅಂತೀವಿ ಗಣ, ಮತ್ತೆ ಅವ್ರದ್ದು ಅಲ್ಲಿ ಆರಂಭವಾಗಿದ್ದು ಅಂತ ಹೇಳ್ತಾರೆ. ಹೌದೌದು ನೋಡಪ್ಪ, ಈಗ 9ನೇ ತಾರೀಕು ಕೃಷಿ ಸಚಿವರು ಅಲ್ಲಿ ಏನ್ ಮಾಡ್ತಾರ, ಗ್ರೀನ್ 2000 ಅಂತೇಳಿ, ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ ಅಂಡ್ ನೋ ಹೌ ಲಿಮಿಟೆಡ್ ಅಂತ ಇದೆ. ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ ಅಂದ್ರೆ ಕೃಷಿ ಯಂತ್ರೋಪಕರಣಗಳು, ಕೃಷಿ ಯಂತ್ರೋಪಕರಣಕ್ಕೆ ಸಂಬಂಧಪಟ್ಟಂತ ಒಂದು ಪ್ರೈವೇಟ್ ಒಂದು ಕಂಪನಿ ಅಂತಾನು ನಾವು ನೆಟಾ ಎಫ್ ಐ ಎಂ ಅಂತೇಳಿ, ನೆಟಾಫಿಮ್ ಅಂತೇಳಿ ಲಿಮಿಟೆಡ್ ಕಂಪ್ನಿ ಅದು. ಅವರು ನೆಟಾಫಿಮ್ ಕಂಪ್ನಿ ಏನಿದೆಯಲ್ಲ, ಈ ಕೃಷಿ ಒಂದು ನೀರು ನಿರ್ವಹಣೆ ಇರ್ಬೋದು, ಮಾನಿಟರಿಂಗ್ ಇರ್ಬೋದು, ಕೃಷಿ ಏನು ಬೇಸಾಯ ತಂತ್ರಜ್ಞಾನಗಳನ್ನ ಮಾನಿಟರ್ ಮಾಡತಕ್ಕಂಥದ್ದು, ಸ್ಪ್ರಿಂಕ್ಲರ್ಸು, ಡ್ರಿಪ್ಲರ್ಸು, ದೇ ಆರ್ ದ ಲೀಡರ್ಸ್ ಇನ್ ದ ವರ್ಲ್ಡ್. ಇದ್ರೊಳಗೆ ಪೋಷಕಾಂಶಗಳನ್ನು ಹಾಕೋದು, ಪ್ರಿಸಿಷನ್ ಫಾರ್ಮಿಂಗ್ ಅಂತೀವಲ್ಲ, ಎಷ್ಟು ಹಾಕಬೇಕು ಅಂತಕ್ಕಂಥ ಮೇಜರ್ಮೆಂಟು. ಈಗ ಇದಕ್ಕೆ ಎಷ್ಟು ನೀರು ಬೇಕನ್ನೋದು, ಒಂದು ಸನ್ಫ್ಲವರ್ ಗಿಡಕ್ಕೆ ಅಥವಾ ಸೂರ್ಯಕಾಂತಿ ಒಂದು ಸಸಿಗೆ ಎಷ್ಟು ನೀರು ಬೇಕನ್ನೋದು ಮೇಜರ್ಮೆಂಟ್ ಮಾಡ್ತಕ್ಕಂಥ ಇಕ್ವಿಪ್ಮೆಂಟ್ಗಳದಾವ್ರ ಹತ್ರ. ಅಂದ್ರೆ ಫರ್ಟಿಗೇಷನ್ ಹಾಕೋದು, ಹೆಂಗೆ ಮಾಡೋದು, ಎಷ್ಟು ಪೋಷಕಾಂಶ ಇದೆ ಇದಕ್ಕೆ, ಎಷ್ಟು ಕೊಡಬೇಕು, ಎಷ್ಟು ನೀರು ಬೇಕಾಗಿದೆ ಇದಕ್ಕೆ, ನೀರು ಬೇಕಾ ಸಾಕ. ಆಮೇಲೆ ಮಾನಿಟರ್ ಮಾಡ್ತಕ್ಕಂಥ ಸಾಫ್ಟ್ವೇರ್ಗಳನ್ನು ಅವರು ಸಾಕಷ್ಟು ಪ್ರಮಾಣದಲ್ಲಿ ಡೆವಲಪ್ ಮಾಡಿದ್ದಾರೆ. ಏನು ನೆಟಾ ಎಫ್ ಎಂ ಕಂಪನಿ ಅಂದ್ರೆ ನಾವು ಎಲ್ಲೋ ಇದ್ಕೊಂಡು ನಮ್ಮ ಮೊಬೈಲ್ ಮೂಲಕ ಆಪರೇಟಿಂಗ್ ಮಾಡೋದು, ನಾವು ಎಲ್ಲೋ ಇದ್ರು ಕೂಡ ಎಷ್ಟು ಗಿಡಕ್ಕೆ ಎಷ್ಟು ನೀರು ಹೋಗ್ಬೇಕು ಅನ್ನೋದು ತಂತ್ರಜ್ಞಾನವನ್ನು ನೆಟಾಫಿ ಮೂಲಕ ಮಾಡ್ಯಾರ. ನೆಟಾಫಿ ಕಂಪನಿ ಅವರದೆಲ್ಲ ಎಲ್ಲ ಡೆವಲಪ್ ಮಾಡಿದ್ದಾರೆ. ಇಲ್ಲಿ ಒಂದು ಕಂಪನಿಯ ಏನು ಮುಖ್ಯ ಒಂದು ಅಧಿಕಾರಿಗಳಿರ್ತಾರೊಂದಿಗೆ ಸಂವಾದಗಳು, ಏನೇನು ಡೆವಲಪ್ಮೆಂಟ್ ಆಗಿದೆ ಅಂತಕ್ಕಂಥದ್ದು ಅಲ್ಲಿ ಒಂದು ಸಭೆ ಮಾಡ್ತಾ ಇದ್ದಾರೆ. ನಮ್ಮ ನರೇಂದ್ರ ಸಿಂಗ್ ತೋಮರ್ ಸಾಹೇಬ್ ಅವ್ರು ಮಾಡ್ತಾರೆ 9ನೇ ತಾರೀಕು. ಆಮೇಲೆ 10ನೇ ತಾರೀಕು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇವರು ಅಲ್ಲಿ ARO ಅಂತೇಳಿ ಅಂದರೆ ಅಗ್ರಿಕಲ್ಚರ್ ರಿಸರ್ಚ್ ಆರ್ಗನೈಸೇಷನ್ ಅಂತೇಳಿದೆ, ವಲ್ಕ್ಯಾನಿಯಲ್ಲಿ ಅಂದರೆ ನಮ್ಮ ಇಸ್ರೇಲ್ ದೇಶದಲ್ಲಿ, ಅಲ್ಲಿಗೆ ವಿಸಿಟ್ ಇದೆ. ಅಲ್ಲಿ ಏನೇನು ಸಂಶೋಧನೆಗಳು ನಡೀತಾ ಇದ್ದಾವೆ, ಯಾವ ರೀತಿ ಆಗ್ತಾ ಇದೆ, ನಾವು ಅದನ್ನು ಎಷ್ಟರ ಮಟ್ಟಿಗೆ ಅಳವಡಿಸಿಕೊಳ್ಳಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಪಡ್ಕೋತಾ ಇದ್ದಾರೆ 10ನೇ ತಾರೀಕು. ಅದೇ ರೀತಿ 10ನೇ ತಾರೀಕು ಒಂದು ಅವರಿಗೆ ಡ್ರೋನ್ ಟೆಕ್ ಅಂತ ನೋಡಪ್ಪ, ಇತ್ತೀಚೆಗೆ ನಾವೇನು ಡ್ರೋನನ್ನು ಕಳಿಸಿ ಕೃಷಿಯಲ್ಲಿ ಬಳಸಲಿಕ್ಕೆ ತಯಾರು ಸಿದ್ಧತೆ ನಡೆಸಿದ್ದೀವಿ, ಸಿಂಪರಣೆ ಮಾಡಲಿಕ್ಕಿರ್ಬೋದು, ಸರ್ವೆ ಮಾಡಲಿಕ್ಕಿರ್ಬೋದು, ಕ್ರಾಪ್ ಸರ್ವೆ ಮಾಡಲಿಕ್ಕೆ, ಆಮೇಲೆ ಸಾಯಿಲ್ ಸರ್ವೆ ಮಾಡಲಿಕ್ಕೆ, ಆಮೇಲೆ ನಿಮ್ಮದು ಅಸೆಟ್ ಪ್ರಾಪರ್ಟಿ ನಕ್ಷೆಗಳನ್ನು ತಯಾರು ಮಾಡ್ಕೊಳ್ಳಿಕ್ಕೆ, ನಿಮ್ಮ ಹಳ್ಳಿ ನಕ್ಷೆಯನ್ನು ತಯಾರು ಮಾಡ್ಕೊಳ್ಳಿಕ್ಕೆ, ಇವನ್ನೆಲ್ಲ ಡ್ರೋನ್ಗಳನ್ನು ಈಗಾಗಲೇ ಸಿದ್ಧತೆ ನಡೆದಿದೆ ನಮ್ಮ ದೇಶದಲ್ಲಿ ಬಳಸ್ತಕ್ಕಂಥದ್ದು. ಇದನ್ನು ಇಸ್ರೇಲ್ದಲ್ಲಿ ಯಾವಾಗೋ ಮಾಡಿ ಮುಗಿಸಿದ್ದಾರೆ ಇದನ್ನು. ಅದ್ರ ಬಗ್ಗೆ ಒಂದು ಡೆಮಾನ್ಸ್ಟ್ರೇಷನ್ ಸಹ ಇದೆ 10ನೇ ತಾರೀಕಿಗೆ. ಡ್ರೋನ್ ಟೆಕ್ ಒಂದು ಬಳಸ್ತಕ್ಕಂಥ ಟೆಕ್ನಾಲಜಿ ಬಗ್ಗೆ ಅಲ್ಟಾ ಪ್ರಿಸಿಷನ್ ಅಗ್ರಿಕಲ್ಚರ್ ಕಂಪ್ನಿ ಲಿಮಿಟೆಡ್ ಅಂತೇಳಿದೆ ಒಂದು, ಅಲ್ಟಾ ಪ್ರಿಸಿಷನ್ ಅಗ್ರಿಕಲ್ಚರ್ ಕಂಪ್ನಿ ಲಿಮಿಟೆಡ್, ಅವರು ಇದನ್ನು ಡೆಮಾನ್ಸ್ಟ್ರೇಷನ್ ಮಾಡಿ ಕೃಷಿ ಸಚಿವರಿಗೆ ತೋರಿಸ್ತಾರೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ನಾ ಹೇಳಿದ್ನಲ್ಲ ಇಂಡಿಯನ್ ಓರಿಜಿನ್ ಫಾರ್ಮರ್ ಒಬ್ಬರು ರೈತರು, ಡೆಸರ್ಟ್ ಫಾರ್ಮರ್, ಡೆಸರ್ಟ್ ನಲ್ಲಿ ಇಂಡಿಯನ್ ತರಕಾರಿಗಳನ್ನ ಬೆಳೀತಾ ಇದ್ದಾರೆ, ಭಾರತೀಯ ತರಕಾರಿಗಳು, ಭಾರತೀಯ ಮೂಲದ ತರಕಾರಿಗಳನ್ನ ಭಾರತೀಯ ಮೂಲದ ರೈತ ಇಸ್ರೇಲ್ ಒಂದು ಡೆಸರ್ಟ್ ನಲ್ಲಿ ಬೆಳೀತಾ ಇದ್ದಾರೆ. ಅಂದ್ರೆ ಅಲ್ಲಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ರೈತ ಅಲ್ಲಿ ಒಳ್ಳೆ ಒಳ್ಳೆ ತರಕಾರಿಗಳನ್ನ ನಮ್ಮ ಭಾಗದಲ್ಲಿ ಬೆಳೆಯುವಂಥದ್ದು ಅಲ್ಲಿ ಬೆಳೆಸಕತ್ತಾನಂತ. ಅಲ್ಲಿಗೂ ವಿಜಿಟ್ ಇದೆ, ಕೃಷಿ ಸಚಿವರದ್ದು ವಿಜಿಟ್ ಇದೆ. ಆಮೇಲೆ ನೋಡು, ಇದು 10ನೇ ತಾರೀಕಿಂದು. ಇನ್ನು 11ನೇ ತಾರೀಕು ಏನು ಮಾಡ್ತಾ ಇದ್ದಾರೆ ಅಂದರೆ, ಸಚಿವರು ಮೀಟಿಂಗ್ ವಿತ್ ಮಿನಿಸ್ಟರ್ಸ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಆಫ್ ಇಸ್ರೇಲ್. ನೋಡಪ್ಪ, ಅಲ್ಲಿ ಭಾಳಷ್ಟು ಮುಂದುವರೆದಂಥ ಒಂದು ಮಂತ್ರಾಲಯಗಳವೆಲ್ಲ, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡಿದ್ದಾರೆ. ಆಮೇಲೆ ಈಗಾಗಲೇ ಅವರು ನಮ್ಮ ಜಗತ್ತಿನಲ್ಲಿಯೇ ಕೃಷಿಯಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಒಂದು ಕಂಟ್ರಿ, ಅದು ಸಣ್ಣ ಕಂಟ್ರಿ ಇಸ್ರೇಲ್ ಅಂದರೆ, ಇದು ದೊಡ್ಡದಲ್ಲ. ಮಣ್ಣು, ನೀರು, ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಇರ್ಬೋದು, ಪೆಸ್ಟ್ ಆ್ಯಂಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇರಿಗೇಷನ್ ಮ್ಯಾನೇಜ್ಮೆಂಟ್ ಇರ್ಬೋದು, ಎಲ್ಲದರಲ್ಲೂ ಅವರು ಪ್ರಿಸಿಷನ್ ಫಾರ್ಮಿಂಗ್ ಅಳವಡಿಸ್ಕೊಂಡಿದ್ದಾರೆ. ಪ್ರಿಸಿಷನ್ ಫಾರ್ಮಿಂಗ್, ಸಂರಕ್ಷಿತ ಬೇಸಾಯ. ಸಂರಕ್ಷಿತ ಬೇಸಾಯ ಪ್ರಿಸಿಷನ್ ಅಂತಂದ್ರೆ, ನಾವೇನ್ ಮಾಡ್ತೀವಿ, ಗೊಬ್ಬರ ಹಾಕ್ಬೇಕಪ್ಪ ಎಕರೆಗೆ 2 ಕ್ವಿಂಟಲ್ ಹೋಗಿ ಅಂತೀವಿ, ಹಂಗಲ್ಲ ಅಲ್ಲಿ. ಹೌದು, ಪ್ರಿಸಿಷನ್ ಅಂತಂದ್ರೆ ಎಷ್ಟು ಬೇಕು, ಎಷ್ಟು ಬೇಕು ಅಷ್ಟೇ ಹಾಕೋದು, ಬೇಡ ಬೇಕಾಗಿಲ್ಲ ಅಂತಂದು ಬಿಟ್ಬಿಡುದು. ಆ ತರ ತಂತ್ರಜ್ಞಾನಗಳು ಡೆವಲಪ್ ಆಗಿದ್ದಾವೆ. ಅದಕ್ಕೆ ಮಾನ್ಯ ಸಚಿವರು 11ನೇ ತಾರೀಕಿಗೆ ಹೌದು ಮೀಟಿಂಗ್ ವಿತ್ ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್, ಕೃಷಿ ಸಚಿವರು ಮತ್ತು ಗ್ರಾಮೀಣಾಭಿವೃದ್ಧಿ ಒಂದು ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆಯನ್ನು ಇಟ್ಕೊಂಡಿದ್ದಾರೆ. ಒಟ್ಟಾರೆ ಇಸ್ರೇಲ್ ದೇಶದೊಳಗೆ 3 ದಿವಸ ಏನೇನು 9ನೇ ತಾರೀಕು, 10ನೇ ತಾರೀಕು, 11ನೇ ತಾರೀಕು ಎಲ್ಲ ಸಮಗ್ರವಾದಂಥ ಮಾಹಿತಿಯನ್ನು ಪಡೆದು, ಆ ಒಂದು ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ನಮ್ಮ ದೇಶದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ, ನಮ್ಮ ರೈತರಿಗೆ ಯಾವ ರೀತಿ ಮಾಡಬಹುದು ಅಂತಕ್ಕಂಥ ಒಂದು ನೀಲ ನಕ್ಷೆಯನ್ನು ತಯಾರು ಮಾಡ್ಕೋತಾರೆ. ನೋಡಿ ಕಣ, ಈಗ ನಮ್ಮ ಮಂದಿ ರೈತರು ಈ ಡ್ರಿಪ್ ಹಾಕೊಳ್ಳಕ ಮೊದಲು ಅಲ್ಲಿ ಎಲ್ಲಪ್ಪ ಪೈಪ್ ಹಾಕೋದು, ಎಲ್ಲಿ ಹೊಡೆದವ ನಿಮ್ಮ ನಮಗೆ ಬೇಕಾದಷ್ಟು ನೀರ್ ಐತೆ ಬ್ಯಾಡ ಅಂತಿದ್ರು. ಈಗ ನೋಡಿ, ಎಲ್ಲರೂ ಡ್ರಿಪ್ ಹಾಕಕತ್ತಾರ, ಅಥವಾ ತೋಟಗಾರಿಕೆ ಹಾಕಕತ್ತಾರ, ತೊಗರಿಗೆ ಹಾಕಕತ್ತಾರ, ಹತ್ತಿ ಗಿಡ ಹಾಕತ್ತಾರ ಡ್ರಿಪ್, ಇವೆಲ್ಲ ಇಸ್ರೇಲ್ ತಂತ್ರಜ್ಞಾನಗಳು, ಈಗ ನಾವು ಬದಲಾವಣೆ ಆಗ್ಬೇಕಂತ ಕಣ. ನೋಡಪ್ಪ, ಒಟ್ಟಾರೆ ಕೃಷಿ ಸಚಿವರಿರ್ಬೋದು, ಯಾರೇ ಕೃಷಿ ಅಧಿಕಾರಿಗಳಿರ್ಬೋದು, ಏನು ಒಂದು ವಿಜಿಟ್ ಹೋಗ್ತಾರಲ್ಲ, ಹೋದ್ಮೇಲೆ ಅಲ್ಲಿ ತಂದಂಥ ಒಂದು ತಂತ್ರಜ್ಞಾನಗಳು ನಮ್ಮಲ್ಲಿ ಅಳವಡಿಕೆ ಆಗಬೇಕು. ಸಣ್ಣ ಪ್ರಮಾಣದಲ್ಲಿ ಹಂತ ಹಂತವಾಗಿ ಮಾಡ್ತಾ ಹೋದರೆ ಖಂಡಿತ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗತ್ತೆ. ಹೌದು, ಅದಕ್ಕೆ ಮಾನ್ಯ ಕೃಷಿ ಸಚಿವರಾದಂಥ ಶ್ರೀ ಸನ್ಮಾನ್ಯ ಶ್ರೀ ನರೇಂದ್ರ ಸಿಂಗ್ ತೋಮರ್ ಅವರ ಒಂದು ಪ್ರವಾಸ ಯಶಸ್ವಿಯಾಗಲಿ. 9, 10, 11 3 ದಿವಸ ಏನು ಪ್ರವಾಸ ಇದೆ ಅಲ್ಲಿ, ಕೃಷಿ ಒಂದು ಅಧ್ಯಯನ ಪ್ರವಾಸ ಇದೆ, ಯಶಸ್ವಿಯಾಗಿ ಅವರ ಪ್ರವಾಸ ಫಲಪ್ರದಾಯಕವಾಗಲಿ, ಜೊತೆಗೆ ಆ ಮಾಹಿತಿ ಏನಿದೆಯಲ್ಲ, ಆ ಮಾಹಿತಿ ನಮ್ಮ ದೇಶಕ್ಕೆ ಸಿಗುವಂತಾಗಲಿ, ನಮ್ಮ ದೇಶದ ರೈತರು ಈ ಒಂದು ಇವರ ಒಂದು ಪ್ರವಾಸದಿಂದ ಮುಖ್ಯವಾಗಿ ನಮ್ಮ ರೈತರ ಆದಾಯ ದ್ವಿಗುಣ ಆಗಬೇಕು. ಹಾ, ಒಟ್ಟಾರೆ ಅದು ನೋಡು, ರೈತರಿಗೆ ಖರ್ಚು ಕಡಿಮೆ ಆಗಬೇಕು, ಆದಾಯ ಅಥವಾ ಉತ್ಪನ್ನ ಜಾಸ್ತಿ ಆಗಬೇಕು ಅಂತಕ್ಕಂಥ ಒಂದು ತತ್ವದ ಮೇಲೆ ನಮ್ಮ ಕೃಷಿ ಹೋಗಬೇಕಾಗಿದೆ. ಬಹಳಷ್ಟು ರೈತರು ನೊಂದ್ಕೊತಾ ಇದ್ದಾರೆ, ಬಹಳಷ್ಟು ಖರ್ಚು ಬರ್ತಾ ಇದೆ, ಎಷ್ಟೋ ಜನ ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ. ಆಮೇಲೆ ಒಳ್ಳೆ ಬೆಲೆ ಸಿಗಬೇಕು, ಕೃಷಿ ಒಂದು ಖರ್ಚು ಕಡಿಮೆ ಆಗಬೇಕು ಅಂದಾಗ ರೈತರು ಯಶಸ್ವಿಯಾಗಿ ಕೃಷಿ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಇವರ ಒಂದು ಪ್ರವಾಸ ಯಶಸ್ವಿಯಾಗಿ ಲಾಭ ಸಿಗಲಿ. ನೋಡಪ್ಪ, ಇಷ್ಟೆಲ್ಲ 3 ದಿವಸದ ಪ್ರವಾಸ ನಿನಗೆ ಹೇಳಿದಲ್ಲ, ಎಲ್ಲ ಪೇಪರ್ದಾಗ ಓದ್ಕೊಂಬಂದು ಕೇಳಿದ್ದಕ್ಕೆ ಇಷ್ಟೆಲ್ಲ ಹೇಳಬೇಕಾಗ್ತದೆ. ಕೃಷಿ ಮಂತ್ರಿಗಳು ಹೊಂಟರ ಬೇರೆ ದೇಶಕ್ಕೆ ಇಸ್ರೇಲ್ ಅಂತ ಹೇಳ್ತಿದ್ರ ನಿನ್ ಸಿಕ್ಕಿ ನೋಡು. ನೀನು ಒಂದ್ ಕೆಲಸ ಮಾಡು, ಈಗ ಇಸ್ರೇಲ್ದು ಎಲ್ಲ ನಿನಗ ನಾವೇನು ಅಂತರ್ಜಾಲ ಅಂತೀವಲ್ಲ, ಇಂಟರ್ನೆಟ್ ನಲ್ಲಿ ಮಾಹಿತಿ ಸಿಗ್ತದ, ಕನ್ನಡದಲ್ಲಿ ಸಿಗ್ತದ ನಿನಗ, ಇಂಗ್ಲಿಷ್ ನಲ್ಲಿ ಸಿಗ್ತದ, ಒಳ್ಳೊಳ್ಳೆ ಮಾಹಿತಿ ಇರ್ತದ ನೋಡಿ ಇಂಟರ್ನೆಟ್ ನ್ಯಾಗ ನೋಡಿ, ಎಲ್ಲಪ್ಪ ಆಂಡ್ರಾಯ್ಡ್ ಮೊಬೈಲ್ನಾಗ ಸಿಗ್ತದೆ ನಿಮಗೆ. ಅದಕ್ಕೆ ನೋಡ್ಕೊಂಡು ಹೆಂಗ್ ಮಾಡ್ತಾರ, ಏನ್ ಮಾಡ್ತಾರ, ಯೂಟ್ಯೂಬ್ಗಳು ಬರ್ತಾವ, ಅಲ್ಲಿ ನೋಡ್ಬೋದು ನಾವು ಯೂಟ್ಯೂಬ್ ಅಲ್ಲಿ ನೋಡಿ ಮಾಹಿತಿಯನ್ನು ಪಡ್ಕೊಂಡು ನಾವು ಹಂತವಾಗಿ ಬದಲಾವಣೆ ಆಗ್ಬೇಕು. ಬದಲಾವಣೆ ಆಗ್ಬೇಕಂದ್ರೆ ನಮಗೆ ಮುಂದೆ ಭವಿಷ್ಯ ಇಲ್ಲ. ಬದಲಾವಣೆ ನಿಂತ ನೀರು ಆಗಬಾರ್ದು. ವರ್ಷದಿಂದ ವರ್ಷಕ್ಕೆ ಬೆಳವಣಿಗೆ ಆಗ್ಬೇಕು. ಹಂಗಾರ ಮತ್ತೆ ನಾನು ಹೊಲ ಕಡೆ ಹೊಂಟಿನಿ, ಬಂದು ಬರ್ಲಿ. ಹಂಗಾರ ನೋಡಿ, ಹಂಗಾರ ತೋಮರ್ ಸಿಂಗ್ ಬಗ್ಗೆ ಮಾಹಿತಿ ಹೇಳಿದೆ, ಚಲೋ ಆತ, ಬರ್ತೇನೆ. ರೈತ ಬಾಂಧವರೇ, ಇದುವರೆಗೆ ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯದ ಸಚಿವರಾದ ಶ್ರೀ ನರೇಂದ್ರ ಸಿಂಗ್ ತೋಮರ್ ಅವರು ಇಸ್ರೇಲ್ಗೆ ಕೃಷಿ ಅಧ್ಯಯನ ಪ್ರವಾಸ ಕೈಗೊಂಡಿರುವ ಕುರಿತು ಮಾತುಕತೆಯನ್ನು ಆಲಿಸಿದರೆ. ಮಾತುಕತೆಯಲ್ಲಿ ಭಾಗವಹಿಸಿದವರು ಅಮರೇಶ್ ಆಸಿಹಾಳ್ ಹಾಗೂ ಡಾ ವಿಜಿ ಬಾವಲತಿ. ರೈತ ಬಾಂಧವರೇ, ಈಗ ಒಂದು ವಾಣಿಜ್ಯ ಪ್ರಕಟಣೆ. ಸದ್ಭಕ್ತರೇ ಗಮನಿಸಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಂಧ್ರಪ್ರದೇಶದ ಕಡಪ ಜಿಲ್ಲೆಯ ಮೈದುಕೂರಿನ ಶ್ರೀ ಮಧ್ವಿರಾಟ್ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಯವರ ಆರಾಧನಾ ಮತ್ತು ಗುರುಪೂಜಾ ಮಹೋತ್ಸವಗಳು ಇದೇ ತಿಂಗಳು ದಿನಾಂಕ 8/5/2022 13/5/2022 ಅತ್ಯಂತ ವೈಭವವಾಗಿ ಜರುಗುತ್ತಿದೆ. ಸದರಿ ಜಾತ್ರೆಗೆ ದಕ್ಷಿಣ ಭಾರತದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನ ಭಕ್ತರು ದರ್ಶಿಸಿ ಪುನೀತರಾಗುತ್ತಿದ್ದಾರೆ. ರಾಯಚೂರು ಜಿಲ್ಲೆಯ ಭಕ್ತರು ಕೂಡ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಪುನೀತರಾಗಲು ಕೋರಿದೆ. ರೈಲು ಮಾರ್ಗವಾಗಿ ರಾಯಚೂರಿನಿಂದ ಕಡಪ, ಕಡಪದಿಂದ ಮೈದುಕೂರು, ಮೈದುಕೂರಿನಿಂದ ಬ್ರಹ್ಮಗಾರಿ ಮಠಕ್ಕೆ ಬಸ್ಸಿನ ಮೂಲಕ ಪ್ರಯಾಣ ಮಾಡಬಹುದಾಗಿದೆ. ಇನ್ನು ಬಸ್ಸಿನ ಮಾರ್ಗವಾಗಿ ರಾಯಚೂರಿನಿಂದ ಕರ್ನೂಲು, ಕರ್ನೂಲಿನಿಂದ ಪೌದುಟೂರು, ಪೌದುಟೂರಿನಿಂದ ಮೈದುಕೂರು, ಮೈದುಕೂರಿನಿಂದ ಬ್ರಹ್ಮಗಾರಿ ಮಠಕ್ಕೆ ಹೋಗಬಹುದಾಗಿದೆ. ಈ ಜಾತ್ರಾ ಮಹೋತ್ಸವದ ಪ್ರಾಯೋಜಕರು ಶ್ರೀ ಶ್ರೀಕಾಂತ್ ಬಾಲಿ, ಮಂಗಳವಾರಪೇಟೆ, ರಾಯಚೂರು. ರೈತ ಬಾಂಧವರೇ, ಈಗ ಪೇಟೆ ದಾಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿದೆ. ಮೊದಲಿಗೆ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇಂದಿನ ಪೇಟೆ ದಾಣೆ: ಭತ್ತ, ಹೊಸ ಸೋನಾ ಮಸೂರಿ ಕನಿಷ್ಠ 1,300 ರೂಪಾಯಿಗಳಿಂದ ಗರಿಷ್ಠ 1,897 ರೂಪಾಯಿಗಳು. ಭತ್ತ, ಹಳೆ ಸೋನಾ ಮಸೂರಿ ಕನಿಷ್ಠ 1,900 ರೂಪಾಯಿಗಳಿಂದ ಗರಿಷ್ಠ 2,590 ರೂಪಾಯಿಗಳು. ಈಗ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇಂದಿನ ಪೇಟೆ ದಾಣೆ: ಹತ್ತಿ ಹೈಬ್ರಿಡ್ ಕನಿಷ್ಠ 9,800 ರೂಪಾಯಿಗಳಿಂದ ಗರಿಷ್ಠ 12,000 ರೂಪಾಯಿಗಳು. ಶೇಂಗಾ ಗುಂಗುರಿ 4,321 ರೂಪಾಯಿಗಳಿಂದ 6,399 ರೂಪಾಯಿಗಳು. ಈರುಳ್ಳಿ 841 ರೂಪಾಯಿಗಳಿಂದ 960 ರೂಪಾಯಿಗಳು. ಭತ್ತ ರಾಜಹಂಸ 1,240 ರೂಪಾಯಿಗಳಿಂದ 1,375 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,269 ರೂಪಾಯಿಗಳಿಂದ 1,841 ರೂಪಾಯಿ. ಭತ್ತ ಸುಜಾತ 1,099 ರೂಪಾಯಿಗಳು. ಸೂರ್ಯಕಾಂತಿ 5,400 ರೂಪಾಯಿಗಳಿಂದ 6,020 ರೂಪಾಯಿಗಳು. ಕೆಂಪು ತೊಗರಿ 4,005 ರೂಪಾಯಿಗಳಿಂದ 5,959 ರೂಪಾಯಿಗಳು. ಬಿಳಿ ತೊಗರಿ ಕನಿಷ್ಠ 4,512 ರೂಪಾಯಿಗಳಿಂದ ಗರಿಷ್ಠ 4,522 ರೂಪಾಯಿಗಳು. ರೈತ ಬಂದವರೇ, ಈಗ ಲಿಂಗಸ್ಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಪೇಟೆ ದಾಣೆ: ಸಜ್ಜೆ ಕನಿಷ್ಠ 2,050 ರೂಪಾಯಿಗಳಿಂದ ಗರಿಷ್ಠ 2,080 ರೂಪಾಯಿಗಳು. ಇದುವರೆಗೆ ಮಾನ್ವಿ, ರಾಯಚೂರು ಹಾಗೂ ಲಿಂಗಸ್ಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇಂದಿನ ಪೇಟೆ ದಾಣೆಯನ್ನು ಆಲಿಸಿದರೆ. ರೈತ ಬಂದವರೇ, ಈಗ ಕೇಳೋಣ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಗ್ರಾಮೀಣ ಕೃಷಿ ಮೌಸಂ ಸೇವಾ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು